الحمد لله والصلاة والسلام على نبينا محمد وعلى آله وصحبه أجمعين أما بعد أعوذ بالله من الشيطان الرجيم بسم الله الرحمن الرحيم فمن كان يرجو لقاء ربه فليعمل عملا صالحا ولا يشرك بعبادة ربه أحدا وقال رسول الله صلى الله عليه وسلم إنما الأعمال بالنيات وإنما لكل امرئ ما نوى وقال صلى الله عليه وسلم من عمل عملا ليس عليه أمرنا فهو رد ومن راد سهدر ನಾವೊಂದು ಉತ್ತಮವಾದ ತಿಂಗಳಲ್ಲಿ ಇದ್ದೇವೆ. ಆ ತಿಂಗಳು ಬಹಳ ಮಹತ್ವರವಾದ ತಿಂಗಳಾಗಿದೆ, ತಿಂಗಳ ಹತ್ತಿರದ ತಿಂಗಳಾಗಿದೆ ದುಲ್ಕಾದ. ದುಲ್ಹಜ್ಜಿನಲ್ಲಿ ಅಲ್ಲಾಹು ಸುಬ್ಹಾನಹು ವ ತಆಲ ಪ್ರತ್ಯೇಕವಾದ 10 ದಿವಸಗಳನ್ನು ನಮಗೆ ಕೊಟ್ಟಿದ್ದಾರೆ. ಆ 10 ದಿವಸಗಳಿಗೆ ಪ್ರತ್ಯೇಕತೆಯನ್ನು ಸಹ ಅಲ್ಲಾಹು ಸುಬ್ಹಾನಹು ವ ತಆಲ ಅದರಲ್ಲಿ ಫಿಕ್ಸ್ ಮಾಡಿದ್ದಾನೆ. ಮಹತ್ತರವಾದ ಒಂದು ಉತ್ತಮವಾದ 10 ದಿನಗಳಾಗಿವೆ. ಇನ್ಶಾಅಲ್ಲಾ ಅದರ ವಿಶಿಷ್ಟ, ಅದರ ಮಹಿಮೆ, ಮಹತ್ವ ಮುಂದಿನ ವಾರಗಳಲ್ಲಿ ನಾವು ಕಲಿಯೋಣ. ಅದೇ ರೀತಿ ಆ ತಿಂಗಳಲ್ಲಿ ಇಸ್ಲಾಮಿನ ರುಕ್ನಾದ, ಫರ್ಲಾದ ಒಂದು ಕಾರ್ಯ ಹಜ್ ಅಲ್ಲಾಹ್ ಸುಬ್ಹಾನಹು ತಾಲ ಆ ತಿಂಗಳಲ್ಲಿ ಇಟ್ಟಿದ್ದಾನೆ. ಒಬ್ಬನು ಹಜ್ ಮಾಡಬೇಕಾದಲ್ಲಿ ಆ ತಿಂಗಳ 8, 9, 10, 11, 12 ಅಥವಾ 13 ದಿವಸಗಳಲ್ಲಿ, 5 ದಿವಸಗಳಲ್ಲಿ ಹಜ್ಜುಗಳನ್ನು ಅವನು ನೆರವೇರಿಸಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳ್ತಾರೆ, ಹಜ್ ಮಬ್ರೂರ್ ಅಂತ ಹೇಳಿದರೆ ಆಗಬೇಕಾದರೆ ಅವನಿಗೆ ಎಷ್ಟೆಲ್ಲ ನಿಬಂಧನೆಗಳು, ಅವನ ಕರ್ತವ್ಯಗಳಿದೆ ಎನ್ನುವುದರ ಬಗ್ಗೆ ನಾವು ನೋಡಬೇಕಾಗಿದೆ. ಏನಂತ ಹೇಳಿದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳ್ತಾರೆ, ಅದರ ಜಜಾ ಮಬ್ರೂರಾದ ಹಜ್ಜಿನ ಜಜಾ ಇವತ್ತು ಜನಿಸಿದ ಮಗುವಿನಂತೆ. ಇವತ್ತು ಒಂದು ಮಗು ಜನಿಸಿದರೆ ಯಾವ ರೀತಿ ಆ ಮಗುವಿನ ಮೇಲೆ ದೋಷಗಳು ಇಲ್ಲವೋ, ಯಾವುದೇ ಕಸ ಕಲ್ಮಶಗಳಿಲ್ಲದೆ ಸ್ಪಷ್ಟವಾಗಿ, ಸುಂದರವಾಗಿ, ಉತ್ತಮ ರೀತಿಯಲ್ಲಿ ಫಿತ್ರತ್ನಲ್ಲಿ ಬಂದಂತಹ ರೀತಿಯಾಗಿರ್ತದೆ ಹಜ್ ಮಾಡಿ ಮರಳಿ ಬರುವಂತಹ ವ್ಯಕ್ತಿ ಆ ದಿನದಂದು ಇರುವುದು. ಈ ಹಜ್ ಮಾಡಲಿಕ್ಕೆ ಅಲ್ಲಾಹ್ ಸುಬ್ಹಾನಹು ವ ತಆಲ ಹಜ್ಜಿನ ರುಕುನುಗಳಿದೆ, ಹಜ್ಜಿನ ವಾಜಿಬಾತುಗಳಿದೆ. ರುಕುನುಗಳು ವಾಜಿಬಾತುಗಳು ಪೂರ್ತಿಯಾದಲ್ಲಿ ಮಾತ್ರ ಅವನ ಹಜ್ ಪರಿಪೂರ್ಣವಾಗ್ತದೆ. ಇಲ್ದಿದ್ದರೆ ಹೆಸರಿಗೆ ಹಜ್ಜಾಗ್ತದೆ ಅಷ್ಟೇ, ಹಾಜ್ಜಿ ಅಂತ ಹೇಳ್ಬೋದು ಅಷ್ಟೇ. ಹಜ್ಜಿಗೆ ಹೋಗಿ ಬಂದಿದ್ದಾರೆ ಹೇಳಿಕೊಳ್ಳಲಿಕ್ಕೆ ಮಾತ್ರ ಹಜ್ಜಾಗ್ತದೆ. ಪ್ರಥಮವಾಗಿ ನಮಗೆ ಉಲಮಾರು ಹೇಳ್ತಾರೆ, ಫಮಂಕಾನ ಯರುಜು ಲಿಕಾ ಅರಬ್ಬಿಹಿ ಫಲ್ಯ ಅಮಲ್ ಅಮಲನ್ ಸ್ವಾಲಿಹ. ಯಾರಾದರೊಬ್ಬರು ಅಲ್ಲಾಹನನ್ನು, ಅಲ್ಲಾಹನ ಲಿಕಾಅನ್ನು ನೋಡಲು ಆಶಿಸುವುದಾದರೆ, ಬಯಸುವುದಾದರೆ, ಫಲ್ಯ ಅಮಲ್ ಅಮಲನ್ ಸ್ವಾಲಿಹ, ಸ್ವಾಲಿಹಾದ ಅಮಲುಗಳನ್ನು ಅವನು ಮಾಡಲಿ ಅಂತ. ಸ್ವಾಲಿಹಾದ ಅಮಲ್ ಎಂಥದ್ದು? ಉತ್ತಮವಾದ ಅಮಲು. ಆ ಅಮಲ್ ಮಾತ್ರವಲ್ಲ, ವಲಾ ಯುಶ್ರಿಕು ಬಿ ಇಬಾದತಿ ರಬ್ಬಿಹಿ ಅಹದ, ಅಲ್ಲಾಹನ ಇಬಾದತ್ತುಗಳಲ್ಲಿ ಯಾವುದೇ ಒಂದನ್ನು ಶರೀಕ್ ಮಾಡದೇ ಇದ್ದು ಉತ್ತಮವಾದ ಕರ್ಮಗಳನ್ನು ಮಾಡಿದ್ದಲ್ಲಿ ಅಲ್ಲಾಹನನ್ನು ನಮಗೆ ನಾಳೆ ನೋಡಲು ಸಾಧ್ಯವಾಗ್ತದೆ. ಅಲ್ಲಾಹನ ಬಗ್ಗೆ ತಿಳುವಳಿಕೆ, ಅಲ್ಲಾಹನ ಆಗುಹೋಗುಗಳ ಬಗ್ಗೆ ತಿಳಿದುಕೊಳ್ಳುವುದು, ಅಲ್ಲಾಹನ ವಿಧಿವಿಧಾನಗಳನ್ನು ಅರಿತುಕೊಳ್ಳಬೇಕಾದರೆ ನಾವು ಸ್ವಲ್ಪ ನಮ್ಮ ಬುದ್ಧಿಯನ್ನು ವಿಕಸನಗೊಳಿಸಬೇಕು. ಇದ್ದಿದ್ದರೆ ನಮಗೆ ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಉದಾಹರಣೆಗೆ, ಪ್ರಥಮವಾಗಿ ಎಲ್ಲ ಕರ್ಮಗಳು ಅವನ ಸಂಕಲ್ಪಗಳ ಮೇಲೆ ನೆಲೆ ನಿಂತಿದೆ. ಸಂಕಲ್ಪ ಅಂತ ಹೇಳಿದರೆ ನಾನು ಈಗ ದರ್ಸಿಗೆ ಹೋಗ್ತೇನೆ ಯಾಕೆ, ಅವರು ನಾಳೆ ಹೋಗದಿದ್ದರೆ ಅವರು ನನಗೆ ಏನಾದರೂ ಹೇಳಬಹುದು ಎನ್ನುವ ಸಂಕಲ್ಪ ಇರಬಾರ್ದು, ಅಥವಾ ಅಲ್ಲಿ ಹೋದರೆ ಯಾರೂ ಇಲ್ಲ ಎನ್ನುವಂಥ ಸಂಕಲ್ಪ ಇರಬಾರ್ದು, ಅಥವಾ ಅಲ್ಲಿ ಹೋಗಿ ಬಂದರೆ ಒಂದು ನನಗೊಂದು ಆಕ್ಸೆಸ್ ಆಗ್ತದೆ ಎನ್ನುವಂಥ ಸಂಕಲ್ಪ ಇರಬಾರ್ದು. ಮತ್ತೇನಿರಬೇಕು? ಅಲ್ಲಾಹನ ತೃಪ್ತಿಯನ್ನು ಆಗ್ರಹಿಸಿ, ಅಲ್ಲಾಹನ ಪ್ರತಿಫಲವನ್ನು ಆಗ್ರಹಿಸಿ ಆ ಕಾರ್ಯಕ್ಕೆ ನಾನು ಹೋಗ್ತಾ ಇದ್ದೇನೆ ಎನ್ನುವಂತಹ ಸಂಕಲ್ಪ. ಅದೇ ರೀತಿ ಪ್ರತಿಯೊಂದು ಕಾರ್ಯಗಳು ಮಾಡುವಾಗ ಆ ಕಾರ್ಯಗಳು ಅಲ್ಲಾಹನ ತೃಪ್ತಿಯನ್ನು ಆ ಕಾರ್ಯಗಳಲ್ಲಿ ನಮಗೆ ಸಿಗಬೇಕು ಎನ್ನುವಂತಹ ಒಂದು ಸಂಕಲ್ಪ ನಮ್ಮಲ್ಲಿರಬೇಕು ಎಂದರೆ ಮಾತ್ರವೇ ಆ ಇಬಾದತ್ ಆರಾಧನೆಯು ಅದು ಉತ್ತಮವಾಗುವುದು ಸ್ವಾಲಿಹ್ ಆಗುವುದು. ಇನ್ನು ಇಬಾದತ್ತುಗಳಲ್ಲಿ ಆರಾಧನೆಗಳಲ್ಲಿ ಕರ್ಮಗಳಲ್ಲಿ ಅಲ್ಲಾಹು ಸುಬಹಾನಹು ತಾಲ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮುಗೇನೆ ಕೆಲವು ನಿಬಂಧನೆಗಳನ್ನು ನಿರ್ಬಂಧಗಳನ್ನು ವಾಜಿಬಾತುಗಳನ್ನು ಸುನ್ನತ್ವ ಫರ್ದುಗಳನ್ನು ಅಲ್ಲಾಹು ಸುಬಹಾನಹು ತಾಲ ನಿಯೋಗಿಸಿದ್ದಾನೆ. ಯಾರಾದರೂ ಒಬ್ಬನು ಒಂದು ಕರ್ಮವನ್ನು ಮಾಡಿದ್ದಾನೆ, ಆ ಕರ್ಮವನ್ನು ಮಾಡುವಾಗ ಅದರಲ್ಲಿ ಯಾವುದೇ ರೀತಿಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅಥವಾ ಅಲ್ಲಾಹನ ಕಲ್ಪನೆಗಳಿಲ್ಲದೇ ಇದ್ದರೆ ಆ ಕರ್ಮವು ಆ ಆರಾಧನೆಯು ಅಲ್ಲಾಹನ ಬಳಿ ಸ್ವೀಕೃತವಾಗುವುದಿಲ್ಲ, ಸ್ವೀಕರಿಸಲಾಗದು. ಯಾಕಂತ ಹೇಳಿದರೆ ಮನ್ ಆಮಿಲ ಅಮಲನ್ ಲೈಸ ಅಲೈಹಿ ಅಮ್ರುನ ಫಹುವ ರದ್ದುನ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳ್ತಾರೆ, ಸಹೀಹುಲ್ ಬುಖಾರಿಯಲ್ಲಿ ಬಂದಂಥ ಮುಸ್ಲಿಮ್ನಲ್ಲಿ ಬಂದಂಥ ಹದೀಸ್ ಆಗಿದೆ. ಏನಂತ ಹೇಳಿದರೆ ಮನ್ ಒಬ್ಬನು ಅಮಲ ಅಮಿಲ ಒಂದು ಪ್ರವೃತ್ತಿಯನ್ನು ಮಾಡಿದ್ದಾನೆ, ಅಮಲನ್ ಒಂದು ಪ್ರವೃತ್ತಿಯನ್ನು, ಲೈಸ ಅಲೈಹಿ ಆ ಪ್ರವೃತ್ತಿಗಳ ಮೇಲೆ ಅಮ್ರುನ ನಮ್ಮ ಕಲ್ಪನೆಗಳಿಲ್ಲ, ಹಾಗೆ ಮಾಡಬೇಕು ಅಂತ ನಾವು ಕಲ್ಪಿಸಿಲ್ಲ, ಅದರಲ್ಲಿ ಹಾಗೆ ಮಾಡಿದರೆ ನಿಮಗೆ ಪ್ರತಿಫಲ ಸಿಗ್ತದೆ, ಅಲ್ಲಾಹನು ಸಂತುಷ್ಟನಾಗ್ತಾನೆ ಎನ್ನುವಂಥ ಯಾವುದೇ ವಿಧಿಗಳನ್ನು ಯಾವುದೇ ಆಜ್ಞೆಗಳನ್ನು ನಾವು ಆ ಕರ್ಮಗಳಿಗೆ ಹೇಳಲಿಲ್ಲ ಎಂದರೆ ಫಹುವ ಅಂತಹ ಕರ್ಮಗಳು ರದ್ದುನ್, ಅದನ್ನು ಏನು ಮಾಡಲಾಗುವುದು, ತಳ್ಳಲಾಗುವುದು. ಅವನ ಉತ್ತಮ ಅವನ ಕರ್ಮಗಳಿಗೆ ಉತ್ತಮ ಕರ್ಮಗಳಲ್ಲಿ ಅದನ್ನು ಸೇರಿಸಲಾಗುವುದು. ಅದೇ ರೀತಿ ತರಕ್ತುಂ ಫೀಕುಂ ಅಮ್ರೈನ್, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳ್ತಾರೆ, ನಿಮ್ಮ ಬಳಿ ನಾನು ಎರಡು ಕಲ್ಪನೆಗಳನ್ನು ಬಿಟ್ಟು ಹೋಗ್ತಾ ಇದ್ದೇನೆ. ಇನ್ ತಮಸ್ಸಕ್ತುಂ ಬಿಹಿಮಾ, ಅದೆರನನ್ನು ನೀವು ಹಿಡಿದುಕೊಂಡಲ್ಲಿ, ಲನ್ ತಲಿಲ್ಲು ಬಾದಿ ಅಬದನ್, ನನ್ನ ನಂತರ ನೀವು ದಾರಿ ಕೆಟ್ಟು ಹೋಗಲು ಸಾಧ್ಯವೇ ಇಲ್ಲ. ಅದೆರಡನ್ನು ಹಿಡ್ಕೊಂಡ್ರೆ ಸಾಕು, ಅದು ಕಿತಾಬುಲ್ಲಾಹಿ ವಸುನ್ನತಿ, ಒಂದು ಅಲ್ಲಾಹನ ಗ್ರಂಥವಾಗಿದೆ, ಮತ್ತೊಂದು ಪ್ರವಾದಿಗಳ ಚರ್ಯೆ. ಈ ಎರಡು ಚರ್ಯೆ ನಾವು ಮಾಡುವಂತಹ ಕರ್ಮಗಳಲ್ಲಿ ಪ್ರವಾದಿಗಳು ಮಾಡಿದ್ರೋ ಅಲ್ಲಾಹನ ಅದರಲ್ಲಿ ಹೇಳಿದ್ನೋ ಎನ್ನುವಂತಹ ಎರಡು ವಿಷಯಗಳು ಅದರಲ್ಲಿ ಬರಬೇಕು. ನಾವು ಮಾಡುವ ಕರ್ಮಗಳನ್ನು ಸ್ಕ್ಯಾನ್ ಮಾಡಿದಾಗ ಅದರಲ್ಲಿ ಯಾವುದಾದರೂ ಒಂದರಲ್ಲಿ ಅದು ಸ್ಕ್ಯಾನ್ನಲ್ಲಿ ಸಿಗಬೇಕು. ಅದು ಸಿಗದೇ ಇದ್ದು ಅದನ್ನು ಅವರು ಹೇಳಿದ್ದಾರೆ, ಅದನ್ನು ಇವರು ಹೇಳಿದ್ದಾರೆ, ಇವರು ಅದನ್ನು ಮಾಡಬಹುದು ಅಂತ ಹೇಳಿದ್ದಾರೆ ಎಂದರೆ ಅದು ಇಸ್ಲಾಮಿನ ಪ್ರಮಾಣಕ್ಕೆ ಅರ್ಹವಲ್ಲ. ಅದು ಯಾರೇ ಹೇಳಿರಲಿ, ಎಂತಹ ದೊಡ್ಡ ಖೋಜನು ಹೇಳಿರಲಿ. ಉದಾಹರಣೆಗೆ ಒಂದು ವಿಷಯ ಹೇಳ್ತೇನೆ ನಿಮಗೆ, ನಾವು ಹಲವು ಬಾರಿ ಹೇಳಿದ ವಿಷಯ. ಉಸ್ಮಾನ್ ಇಬ್ನು ಮಲ್ಊನ್ ರಲಿಯಲ್ಲಾಹು ಅನ್ಹು ತೀರಿ ಹೋದಂತಹ ಸಂದರ್ಭದಲ್ಲಿ ಉಮ್ಮು ಸಲಮಾ ರಲಿಯಲ್ಲಾಹು ಅನ್ಹರ ಮನೆಯಲ್ಲಿ ಅವರು ತೀರಿ ಹೋಗಿದ್ದರು. ಕೆಲವು ದಿನಗಳು ಬಂದು ಅವರು ಅಲ್ಲಿ ಉಳಿದುಕೊಂಡಿದ್ದರು. ಉಳಿದುಕೊಂಡಾಗ ಇವರು ತೀರಿ ಹೋದ ವಿಷಯವನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಮುಟ್ಟಿಸ್ತಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬಕೀಯುಲ್ ಗರ್ಕದನ್ನು ಯಹೂದಿಯರಿಂದ ತೆಗೆದು ಮುಸಲ್ಮಾನರ ಕಬರಸ್ಥಾನಕ್ಕೆ ಅದನ್ನು ಏನು ಮಾಡ್ತಾರೆ, ವಕ್ಫ್ ಮಾಡಿದ್ದಾರೆ. ಆ ಕಬರಸ್ಥಾನದಲ್ಲಿ ಪ್ರಥಮವಾಗಿ ದಫನ್ ಮಾಡುವಂತಹ ವ್ಯಕ್ತಿಯಾಗಿದ್ದಾರೆ ಉಸ್ಮಾನ್ ಇಬ್ನು ಮಲ್ಊನ್ ರಲಿಯಲ್ಲಾಹು ಅನ್ಹು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬೇಗನೆ ಅವರ ಮನೆಗೆ ಹೋಗಿ, ಆ ಸ್ತ್ರೀಯ ಮನೆಗೆ ಹೋಗಿ ಅಲ್ಲಿ ಹೋಗಿ ನೋಡುವಾಗ ಆ ಸ್ತ್ರೀಯು ಬಹಳ ಎಕ್ಸೈಟೆಡ್ ಆಗಿರ್ತಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳ್ತಾರೆ, ಅಲ್ಲಾಹು ಸುಬ್ಹಾನಹು ತಾಲ ಅವರನ್ನು ಅನುಗ್ರಹಿಸಿದ್ದಾನೆ, ಅವರನ್ನು ಅನುಗ್ರಹಿಸಿದ್ದಾನೆ, ಅವರನ್ನು ಅನುಗ್ರಹಿಸಿದ್ದಾನೆ, ಮರ್ಹೂಮ್ ಅಂತ ಹೇಳ್ತಾರೆ ಅವರು, ರಹಿಮಹಮುಲ್ಲಾ ರಹಿಮಲ್ಲಾ ರಹಿಮಕ್ಮುಲ್ಲಾ, ಅವರನ್ನು ಅಲ್ಲಾಹ್ ಸುಬ್ಹಾನಹು ತಾಲ ಏನು ಮಾಡಿದ್ದಾನೆ, ಮರ್ಹೂಮ್ ಸ್ವೀಕರಿಸ್ತಾನೆ, ಕರುಣೆ ತೋರಿದ್ದಾನೆ ಅವರ ಮೇಲೆ ಅಂತ. ಯಾಕಂತ ಹೇಳಿದ್ರೆ ಅವರು ರಾತ್ರಿ ನಮಾಜ್ ಮಾಡ್ತಿದ್ರು, ದಿನಗಳಲ್ಲಿ ನಮಾಜ್ ಮಾಡ್ತಿದ್ರು, ಉಪವಾಸ ಹಿಡಿದಿದ್ರು. ಅವರು ಉತ್ತಮ ಕೆಲಸಗಳಲ್ಲದೆ ಕೆಟ್ಟ ಕೆಲಸಗಳನ್ನು ಅವರು ಮಾಡಲಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಈ ಮಾತನ್ನು ಕೇಳಿದಾಕ್ಷಣ ಅವರ ಮುಖವು ಕೆಂಪಾಯಿತು, ಸಿಟ್ಟು ಬಂತು. ಹೇಳಿದರು, ನಿನಗೆ ಯಾರು ಹೇಳಿದ್ದು ಇವರಿಗೆ ಅಲ್ಲಾಹನು ಮಗಫಿರತ್ ಮಾಡಿದ್ದಾನೆ, ಮರಹಮತ್ ಮಾಡಿದ್ದಾನೆ ಅಂತ, ನಿನಗೆ ಹೇಗೆ ಗೊತ್ತಾಯಿತು, ಯಾರಿಗೂ ಹಾಗೆ ಹೇಳಬಾರದು, ನಾವೀಗ ಏನೆಲ್ಲ ಹೇಳ್ತಾ ಇದ್ದೇವೆ ಅಲ್ವಾ, ಯಾರಾದರೂ ಒಬ್ಬರು ತೀರಿಕೊಂಡ್ರೆ ಅಥವಾ ಏನೇನು ಕೆಲಸಗಳಲ್ಲಿ ಏನೆಲ್ಲ ದೀನಿನ ಬಗ್ಗೆ ನಾವು ಅದನ್ನು ಹಾಗೆ ಹೇಳ್ತಾ ಇದ್ದೇವೆ, ಇದು ಯಾವುದು ಪ್ರವಾದಿ ಇದರಲ್ಲಿ ನಮಗೆ ಅರ್ಥ ಮಾಡ್ಕೊಳ್ಬೇಕಾದ ಏನಂತ ಹೇಳಿದರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಏನನ್ನು ಕಳಿಸಿಕೊಟ್ಟರೋ ಅದನ್ನು ಮಾತ್ರ ನಮಗೆ ಮಾಡಬೇಕಾಗುತ್ತೆ. ಇಸ್ಲಾಂ ಎನ್ನುವುದು ಬಹಳಷ್ಟು ಸರಳ, ಆದರೆ ಆ ಸರಳತೆಯನ್ನು ತನ್ನ ಜೀವನದಲ್ಲಿ ಬಳಸಿಕೊಳ್ಳಲು ಹೋಗಲಿಕ್ಕೆ ಸ್ವಲ್ಪ ಕಷ್ಟವಾಗ್ತದೆ. ಬಹಳಷ್ಟು ಸರಳವಾಗಿದೆ ಇಸ್ಲಾಂ, ಟೈಟ್ ಇಲ್ಲ, ಕಷ್ಟ ಇಲ್ಲ. ಲಾಯಿಕ್ ರಾಹ ಫಿ ದೀನ್, ದೀನ್ನಲ್ಲಿ ನಿರ್ಬಂಧವಾಗಿ ನೀನು ಇದನ್ನು ಮಾಡಲೇಬೇಕನ್ನೋಂಥ ಜಬರ್ದಸ್ತಿಯೂ ಇಲ್ಲ. ಬಹಳ ಸರಳವಾಗಿದೆ. ಆ ಸರಳತೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ, ಆ ಸರಳತೆಯಲ್ಲಿ ಇದೆ ಏನು, ಅಲ್ಲಾಹನ ಮತ್ತು ಅಲ್ಲಾಹನ ರಸೂಲರ ಆಜ್ಞೆ, ಅದನ್ನು ನಾವು ಮಾಡಬೇಕು ಎನ್ನುವುದಾದರೆ ಮಾತ್ರವೇ ನಮ್ಮ ಯಾವುದಾದರೊಂದು ಕರ್ಮವು ಅಲ್ಲಾಹನ ಬಳಿ ಸ್ವೀಕೃತವಾಗುವುದು. ಅದು ದಾವತ್ತಿರಲಿ, ಹಜ್ಜಿರಲಿ, ನಮಾಜ್ ಇರಲಿ, ಇತರ ಯಾವುದೇ ಕರ್ಮಗಳಿರಲಿ, ಅದು ನಾವು ಏನು ಮಾಡಬೇಕು, ರಿದಲ್ಲಾಹ್ ಅಲ್ಲಾಹನ ತೃಪ್ತಿಗಾಗಿ ನಮ್ಮ ನಿಯತ್ತನ್ನು ಸರಿಪಡಿಸಿಕೊಳ್ಬೇಕು, ಮತ್ತು ಅಲ್ಲಾಹನ ಆ ಉತ್ತಮವಾದ ಸ್ವಾಲಿಹಾದ ಅಮಲುಗಳಲ್ಲಿ ನಮ್ಮ ಈ ಒಂದು ಕರ್ಮವನ್ನು ಅಲ್ಲಾಹನು ಸೇರಿಸಬೇಕೆನ್ನುವಂತಹ ದೃಢ ಸಂಕಲ್ಪ ನಮ್ಮಲ್ಲಿ ಮಾಡುವ ಕರ್ಮಗಳಿಗೆ ಮುಂಚೆ ಇರಬೇಕು. ಇದು ಒಂದು ಷರತ್ತಾಗಿದೆ ಎಲ್ಲ ಕರ್ಮಗಳಿಗೂ ಮಾಡೋಕ್ಕಿಂತ ಮುಂಚೆ. ಮತ್ತು ಹಜ್ಜಿನ ಬಗ್ಗೆ ಹೇಳುವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ್ ಹೇಳ್ತಾರೆ ಸಹೀಹುಲ್ ಬುಖಾರಿ ಮತ್ತು ಸಹೀಹುಲ್ ಮುಸ್ಲಿಮ್ನಲ್ಲಿ ಎರಡು ಹದೀಸ್ ಇದೆ. ಏನು, ಹಜ್ ಮಬ್ರೂರ್, ಪ್ರತಿಯೊಬ್ಬ ಮಾಡುವವನು ಹಜ್ ಮಾಡುವವನಿಗೆ ಹಜ್ ಮಬ್ರೂರ್ ಆಗಬೇಕಂತ ತುಂಬ ಇಷ್ಟ ಇರ್ತದೆ. ಹಜ್ ಮಬ್ರೂರ್ ಆಗದಿದ್ದರೆ ಅವನ ಹಜ್ ಸ್ವೀಕಾರವಲ್ಲ. ಹಜ್ ಮಬ್ರೂರ್ ಆಗಬೇಕಾದರೆ ಅವನೇನಾಗಿರಬೇಕು, ಯಾವ ರೀತಿಯಲ್ಲಿ ಅವನು ಹೋಗಬೇಕು ಎನ್ನುವುದರ ಬಗ್ಗೆ, ಹಜ್ ಮಬ್ರೂರ್ನ ಜಜಾ ಏನು, ಪ್ರತಿಫಲ ಏನು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳ್ತಾರೆ ಅಲ್ ಹಜ್ ಅಲ್ ಮಬ್ರೂರ್ ಲೈಸ ಲಹು ಜಜಾವು ಇಲ್ಲಲ್ ಜನ್ನ. ಒಬ್ಬನು ಮಬ್ರೂರಾದ ಹಜ್ ಮಾಡಿದರೆ ಅದರ ಪ್ರತಿಫಲವು ಅವನಿಗೆ ಸ್ವರ್ಗವಲ್ಲದೆ ಬೇರೊಂದಿಲ್ಲ, ಸ್ವರ್ಗವಲ್ಲದೆ ಬೇರೊಂದು ಸಿಗಲಾರದು ಹಜ್ ಮಬ್ರೂರಾದವನಿಗೆ. ಅಂತಹವರನ್ನು ನಾವು ಗೌರವಿಸಬೇಕು. ಆದರೆ ನಮಗೆ ಹೇಗೆ ಗೊತ್ತಾಗ್ತದೆ ಅವರು ಹಜ್ ಮಬ್ರೂರಾ ಮಬ್ರೂರ ಅಲ್ಲವಾ ಅಂತ? ನಾವು ಕೆಲವು ಅವರ ಒಡನಾಟಗಳು, ಅವರ ಹುಸ್ನುಲ್ ಖುಲ್ಕುಗಳು, ಅವರ ವ್ಯವಹಾರಗಳನ್ನು ನೋಡಿ ನಾವು ಅವರನ್ನು ಗಮನಿಸಬಹುದೇ ಹೊರತು ನಮಗೆ ದೃಢವಾಗಿ ಇನ್ನೊಬ್ಬನ ಹಜ್ ಮಬ್ರೂರ್ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಸ್ವಂತ ಅವನಿಗೆ ಒಂದು ಸಂಕಲ್ಪ ಇರಬಹುದು, ನನ್ನ ಹಜ್ ಮಬ್ರೂರ್ ಆಗಿರಬಹುದು. ಯಾಕಂತ ಹೇಳಿದರೆ ನಾನು ಹರಾಮ್ ತಿನ್ನಲಿಲ್ಲ, ಹರಾಮ್ ಮಾಡಲಿಲ್ಲ, ಹರಾಮಿನ ಕಾರ್ಯಗಳಿಗೆ ಸಹಾಯ ಮಾಡಲಿಲ್ಲ, ಮತ್ತು ನನ್ನ ಅಖ್ಲಾಕು, ನನ್ನ ಸ್ವಭಾವ, ನನ್ನ ಶ್ರೇಷ್ಠತೆ ಎಲ್ಲ ನಾನು ಉತ್ತಮ ರೀತಿಯಲ್ಲಿ ಕಿತಾಬ್ ಸುನ್ನತ್ತಿನ ಪ್ರಕಾರ ನಾನು ನಡೆಸಿಕೊಂಡು ಹೋಗ್ತಾ ಇದ್ದೆ, ಆದ್ದರಿಂದ ನನ್ನ ಹಜ್ಜಿ ಮಬ್ರೂರ್ ಆಗಿರಬಹುದು ಎನ್ನುವಂತಹ ಒಂದು ಮನೋಭಾವನೆಯಲ್ಲಿದ್ದರೆ ಇನ್ಶಾಅಲ್ಲಾ ಆ ಉಮ್ಮೀದ್ ಅವನನ್ನು ಸ್ವರ್ಗಕ್ಕೆ ಸೇರಿಸ್ತದೆ. ಮತ್ತು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ ಹಜ್ಜಿ ಮಬ್ರೂರ್ ಆಗಬೇಕಾದರೆ ಏನು ಬೇಕು? ಅದರಲ್ಲಿ ಒಂದನೆಯದು ಹಜ್ಜಿ ಮಬ್ರೂರ್ ಆಗಬೇಕಾದರೆ ತೌಹೀದ್, ತೌಹೀದ್ ಇರಬೇಕು. ಹಜ್ ಮಬ್ರೂರ್ ಆಗಬೇಕಾದ್ರೆ ಏನಾಗಿರಬೇಕು? ತೌಹೀದನ್ನು ಸರಿಪಡಿಸಿಕೊಳ್ಳಬೇಕು. ಏನು ನೋಡಿ, ನಾವು ಪ್ರಥಮವಾಗಿ ಯಾರೇ ಮುಸ್ಲಿಮ್ ಇರಲಿ, ಯಾವುದೇ ಮುಸ್ಲಿಮ್ ಇರಲಿ, ಹಜ್ಜಿಗೆ ನಾವು ಎಹ್ರಾಮ್ ಪ್ರಾರಂಭಿಸಿದಾಗ ನಮ್ಮ ಮೇಲೆ ಒಂದು ಕಾರ್ಯ ಕಡ್ಡಾಯವಾಗ್ತದೆ. ಏನು? ಲಬ್ಬೈಕ್ ಅಲ್ಲಾಹುಮ್ಮ ಲಬ್ಬೈಕ್ ಲಾ ಶರೀಕ ಲಕ ಲಬ್ಬೈಕ್ ಅಲ್ವಾ? ಲಬ್ಬೈಕ ಲಾ ಶರೀಕ ಲಕ ಲಬ್ಬೈಕ್, ಇದು ನಮ್ಮ ಬಾಯಿಂದ ಹೊರಡುತ್ತಲೇ ಇರಬೇಕು. ಎಲ್ಲಿಗೆ? ನಾವು ಹಜ್ಜಿನ ಹೆರಾಮ್ ಕಟ್ಟಿದ ನಂತರ, ತಲ್ಬಿಯತ್ ಅಂತ ಹೇಳ್ತಾರೆ ಇದಕ್ಕೆ, ಹಜ್ಜಿಗೋ ಉಮ್ರಕ್ಕೋ. ಯಾಕೆ? ನಾವು ಎಲ್ಲದಕ್ಕಿಂತ ಮುಂಚಿತವಾಗಿ ನಾವು ಅಲ್ಲಾಹನನ್ನು ಏಕದೇವನಾಗಿ ಆರಾಧಿಸಬೇಕು. ಅದಕ್ಕಾಗಿದೆ. ಇಲ್ಲಿ ನಮಗೆ ಇದರಲ್ಲಿ ಹಲವು ರೀತಿಯ ವಿಷಯಗಳು ನಮಗೆ ಗೊತ್ತಾಗ್ತದೆ. ಒಂದು, ಲಿಧಾ ಫಾಯಿಲ್ ವಫಕ್ ಅಲ್ಲಾಹು ಅನ್ನಹು ಲಾಬುದ್ದ ಮಿನ್ ತಹಕೀಕಿ ಮಾನ ಹಾದಿಹಿ ತಲ್ಬಿಯ ಫಿ ಅಕ್ವಾಲಿಕ ವ ಅಮಾಲಿಕ ವ ಕಲ್ಬಿಯತಿ ಕಾನತ್ ಔ ಬದನಿಯತನ್ ಹೈಸು ಇನ್ನಹು ಎಸ್ತಲ್ಜಿಮು ಅಲೈಕ ತಅಲೀಮುಲ್ ಖಾಲಿಕ್ ಬಿ ಜಮೀಇ ತಅಲೀಮಾತಿ ಇಲ್ಲ. ಎಲ್ಲ ವಿಷಯಗಳಲ್ಲಿ ನಾವೇನು ಮಾಡಬೇಕು? ನಮ್ಮ ಅಮಾಲುಗಳಲ್ಲಿ, ನಮ್ಮಲ ಕೌಲುಗಳಲ್ಲಿ, ನಮ್ಮ ಹೃದಯಗಳಲ್ಲಿ, ನಮ್ಮ ದೇಹದಿಂದ ಮಾಡುವಂಥ ಎಲ್ಲ ವಿಷಯಗಳಲ್ಲಿಯೂ ನಾವು ತೌಹೀದನ್ನು ಕೈಗೊಳ್ಳಬೇಕು. ಉದಾಹರಣೆಗೆ ಕಲ್ಬಿಯ ಹೃದಯದಲ್ಲಿ ಬರುವಂತಹ ಕಾರ್ಯಗಳಲ್ಲಿ ಯಾವ ರೀತಿ ನಮಗೆ ತೌಹೀದ್ ಬೇಕಂತ ಹೇಳಿದರೆ ವಲ್ ಹೌಫ್ ವರ್ ರಜಾ ವತ್ ತವಕ್ಕುಲ್ ವಲ್ ಲಿನಾಬ ವನ್ ಹವ್ಯ. ನಮಗೆ ಅಲ್ಲಾಹನ ಮೇಲೆ ಒಂದು ಭಯ ಬರಬೇಕು. ಏಕದೇವನಾದ ಅಲ್ಲಾಹನಿಗಾಗಿದೆ ನಮ್ಮ ಆರಾಧನೆ. ಯಾವ ರೀತಿಯಲ್ಲಿ? ಈಗ ಅಲ್ಲಾಹನಿಗೆ ಬಹಳಷ್ಟು ಜನರು ಬಹಳಷ್ಟು ರೀತಿಯಲ್ಲಿ ಬಹಳಷ್ಟು ಹದೀಸುಗಳು ಬಂದಿದೆ. ಕೆಲವು ಹದೀಸುಗಳು ಮನುಷ್ಯರಿಗೆ ಸಂಕಲ್ಪವನ್ನು ಹುಟ್ಟಿ ಸಂಶಯಗಳನ್ನು ಉಂಟು ಮಾಡುತ್ತದೆ. ಏನಂತ ಹೇಳಿದರೆ ನೋಡಿ, ಕೆಲವರು ಹೇಳ್ತಾರೆ ಅಲ್ಲಾಹನ ಎರಡು ಕೈಗಳು ಹದೀಸ್ನಲ್ಲಿದೆ, ಬಲಭಾಗದ ಬಲ್ಲಾಗದ್ದು ಆಗಿದೆ ಅಂತ. ಕಿಲ್ತಾ ಎದೇಹಿ ಯಮೀನ್ ಅಲ್ವಾ, ಅಲ್ಲಾಹನ ಎರಡು ಕೈಗಳು ಬಲಭಾಗದಲ್ಲಾಗಿದೆ ಅಂತ. ಅದಕ್ಕೆ ಕೆಲವರು ಏನು ಮಾಡ್ತಾರೆ ಗೊತ್ತಾ, ನಮ್ಮಲ್ಲಿರುವ ಮುಸಲ್ಮಾನರು ಬೇರೆ ಯಾರು ಅಲ್ಲ, ನಮ್ಮಲ್ಲಿರುವ ಮುಸಲ್ಮಾನರು ಅಲ್ಲಾಹನು ಅಂಗವಿಕಲನೇ ಅಂತ ಹೇಳ್ತಾರೆ. ನೌದು ಬಿಲ್ಲಾಹಿ ಮಿನ್ ದಾಲಿಕ್. ಯಾಕಂತ ಹೇಳಿದರೆ ನಮ್ಮ ಬುದ್ಧಿಗೆ ಹೋಗದ ವಿಷಯವಾಗಿದೆ ಅಲ್ಲಾಹನ ಎರಡು ಕೈ ಬಲಭಾಗದಲ್ಲಿದೆ ಅನ್ನೋದು. ಆದರೆ ಸತ್ಯವಾಗಿ ಒಂದು ಸಣ್ಣ ವಿಷಯ ನಾವು ತಿಳಿದುಕೊಂಡಲ್ಲಿ ನಮಗೆ ಆ ವಿಷಯವು ಕಂಪ್ಲೀಟಾಗಿ ಮನದಟ್ಟಾಗ್ತದೆ ಇವತ್ತೇ ಹಿಂದೆ. ಉದಾಹರಣೆಗೆ ಹೇಳ್ತೇನೆ ನೋಡಿ, ನಮಗೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅಂತ ನಾಲ್ಕು ದಿಕ್ಕುಗಳಿದೆ, ಅಥವಾ ಅಷ್ಟ ದಿಕ್ಕುಗಳು, ಎಂಟು ದಿಕ್ಕುಗಳಿವೆ. ಇದು ಯಾರಿಗೆ? ನಮಗೆ. ಈ ನಾವು ಅಂತ ಹೇಳಿದರೆ ಎಲ್ಲಿರುವವರು? ಭೂಮಿಯ ಮಧ್ಯಭಾಗದಲ್ಲಿರುವ ಎಲ್ಲ ರಾಷ್ಟ್ರಗಳ ವ್ಯಕ್ತಿಗಳು ಅಲ್ವಾ. ಎಲ್ಲ ರಾಷ್ಟ್ರಗಳು ಎಲ್ಲಿದೆ? ಭೂಮಿಯಲ್ಲಿರುವ ಮನುಷ್ಯ ವಾಸಸ್ಥಳವಾಗಿರುವುದು ಎಲ್ಲಿ? ಭೂಮಿಯ ಮಧ್ಯದಲ್ಲಿ. ಉತ್ತರ ಧ್ರುವದಲ್ಲಿಲ್ಲ, ಅಥವಾ ನಾರ್ತ್ ಪೋಲ್ನಲ್ಲಿಲ್ಲ, ಅಥವಾ ಸೌತ್ ಪೋಲ್ನಲ್ಲಿಲ್ಲ. ಮತ್ತು ಹೆಚ್ಚಾಗಿ ಎಲ್ಲಿರುವುದು? ಮಧ್ಯದಲ್ಲಿ, ಸೆಂಟ್ರಲ್ಲಿರುವುದಲ್ವ ಮನುಷ್ಯರು. ಒಬ್ಬ ವ್ಯಕ್ತಿ ನಾರ್ತ್ ಪೋಲಿಗೆ ಹೋಗಿ ನಿಂತು ಅವನ ಬಲಭಾಗವನ್ನು ಹುಡುಕಿದರೆ ಅವನಿಗೆ ಸಿಗ್ತದೆ, ಅವನ ಎಡಭಾಗವನ್ನು ಹುಡುಕಿದರೆ ಅವನಿಗೆ ಸಿಗಲಾರದು. ಸಿಗ್ತದೆಯೋ? ಅವನ ನಾಲ್ಕು ದಿಕ್ಕುಗಳಲ್ಲಿಯೂ ಅವನಿಗೆ ಸಿಗುವುದು ಎಡಭಾಗ ಬಲಭಾಗವಾಗಿರ್ತದೆ. ನಾರ್ತಲ್ಲಿ ನಿಂತು ನಾಲ್ಕು ದಿಕ್ಕುಗಳಲ್ಲಿಯೂ ಅವನ ಹಿಂದೆ ಮುಂದೆ ಬಲಭಾಗ ಎಡಭಾಗ ಅಂತ ಹೇಳಲಿಕ್ಕೆ ಎಲ್ಲ ದಿಕ್ಕುಗಳಲ್ಲಿಯೂ ಅವನಿಗೆ ಸಿಗುವುದೆಲ್ಲಿ? ಬಲಭಾಗವೇ. ಅವನಿಗೆ ಎಡಭಾಗ ಸಿಗುವುದಿಲ್ಲ. ಯಾಕಂತ ಹೇಳಿದರೆ ಅವನು ಅಲ್ಲಿ ನಿಂತಿದ್ದಾನೆ ಅವನ ಎಡಭಾಗದ ಮಧ್ಯ ಬಿಂದುವಿನಲ್ಲಿ ಅಲ್ವಾ. ಅಂದಾಜು ಮಾಡಿ ನೀವು, ಒಂದು ಗೋಳ ಉತ್ತರ ದಕ್ಷಿಣ, ಉತ್ತರದ ಆ ನಾರ್ತ್ ಪೋಲ್ನಲ್ಲಿ ನಿಂತು ಅವನು ಉತ್ತರ ಹುಡುಕಿದರೆ ಅವನಿಗೆ ಸಿಗುವುದು ಎಲ್ಲಿ? ಸಿಗುವುದು ಏನು? ಸೌತೆ ಅಲ್ವಾ. ನಾಲ್ಕು ದಿಕ್ಕುಗಳಲ್ಲಿ ಅವನಿಗೆ ಸಿಗುವುದು ಸೌತೆ. ಅಲ್ಲಾಹನು ಅಂತಹ ಜಾಗದಲ್ಲಿದ್ದಾನೆ, ಅವನಿಗೆ ಯಾವುದೇ ಎಡಭಾಗವಿಲ್ಲ. ಅವನಿಗೆ ಎಡಭಾಗವಿಲ್ಲದ ಒಂದು ದಿಕ್ಕಿನಲ್ಲಿ ಅಲ್ಲಾಹು ಸುಬ್ಹಾನಹು ವತಾಲಾ ಇದ್ದಾನೆ. ಅವನ ಎಲ್ಲ ಬದಿಯೂ ಬಲಭಾಗವೇ. ಸಣ್ಣ ಒಂದು ವಿಷಯದಲ್ಲಿ ಮನುಷ್ಯನ ಚಿಂತನೆ ಮಾಡಿದರೆ ಅವನಿಗೆ ಅರ್ಥ ಮಾಡಲಿಕ್ಕಾಗ್ತದೆ. ಏನೇ ಇರಲಿ, ಅದರ ಬಗ್ಗೆ ನಾವು ಹೋಗುವುದಿಲ್ಲ. ಹಾಗೆ ನಮ್ಮ ಖೌಫ್, ನಮ್ಮ ರಜಾ, ನಮ್ಮ ತವಕ್ಕುಲ್, ನಮ್ಮ ಇನಾಬತ್, ಇದು ನಾಲ್ಕು ಅಥವಾ ಇದೇ ರೀತಿ ಇರುವ ಎಲ್ಲ ಹೃದಯದಿಂದ ಉತ್ಪನ್ನವಾಗುವುದು ಏಕದೇವಾದ ಅಲ್ಲಾಹನಿಗೆ ನಾವು ಏನು ಮಾಡಬೇಕು? ಖರ್ಚು ಮಾಡಬೇಕು. ಮತ್ತೊಂದು ಬಾಯಲ್ಲಿ ಹೇಳುವಂಥ ತೌಹೀದ್ ಹೇಗೆ? ಕೌಲಿಯ, ದಿಕ್ರ್, ದುಆ ಅಲ್ವಾ, ಇಸ್ತಿಯಾನ, ಇಸ್ತಿಗಾಸ, ಇದೆಲ್ಲ ಅಲ್ಲಾಹನಲ್ಲಾಗಿರಬೇಕು. ನಮ್ಮ ಕುರ್ಆನ್ ಓದು, ನಮ್ಮ ಕೇಳುವುದು, ನಾವು ಸಹಾಯ ಯಾಚಿಸುವುದು, ನಾವು ಬೇಡುವುದು ಎಲ್ಲರಿಂದ ಯಾರಿಂದ ಆಗಿರಬೇಕು? ಅಲ್ಲಾಹನಿಂದ ಆಗಿರಬೇಕು. ಮತ್ತು ಬದನೀಯ ದೇಹಗಳಿಂದ ಬರುವಂತಹ ತೌಹೀದ್ ಯಾವುದು? ನಮ್ಮ ರುಕು, ನಮ್ಮ ಸುಜೂದ್, ನಮ್ಮ ತವಾಫ್, ಅದೇ ರೀತಿಯಂಥ ಕೆಲವು ವಿಷಯಗಳು ಎಲ್ಲ ರೀತಿಯ ಯಾರಿಗಾಗಿರಬೇಕು? ಅಲ್ಲಾಹನಿಗಾಗಿರಬೇಕು. ಮತ್ತು ಮಾಲಿನಲ್ಲಿ, ಹಣದಲ್ಲಿ ಬರುವಂತಹ ತೌಹೀದ್ ಯಾವುದು? ಅದ್ಯಬಹ್ ವನ್ನದ್ರ ವಸದಕ, ನಮ್ಮ ಬಲಿ, ನಮ್ಮ ಹರಕೆ, ನಮ್ಮ ದಾನ ಅಲ್ಲಾಹನಿಗಾಗಿರಬೇಕು ಅಲ್ವಾ. ಮತ್ತು ಯಾರಿಗೆ ನಾವು ದಾನ ಮಾಡಬಾರ್ದು, ಯಾರಿಗೆ ಬಲಿ ಅರ್ಪಿಸಬಾರ್ದು, ಯಾರಿಗೆ ನಾವು ಸದಕ ಕೊಡಬಾರ್ದು, ಯಾರಿಗೆ ನಾವು ಏನು ಮಾಡಬಾರ್ದು, ಸುಜೂದ್ ಹಾಕಬಾರ್ದು, ಮತ್ತು ಹರಕೆ ಇಟ್ಕೊಳ್ಬಾರ್ದು. ಅಲ್ಲಾಹ ಸುಬ್ಹಾನಹು ವತಾಲಾ ಸೂರತ್ತುಲ್ ಅನ್ಆಮ್ನಲ್ಲಿ ಹೇಳ್ತಾನೆ, ಕುಲ್ ಪ್ರವಾದಿಗಳೇ ಹೇಳಿರಿ, ಇನ್ನ ಸ್ವಲಾತಿ ವನುಸುಕಿ ವಮಹ್ಯಾಯ ವಮಮಾತಿ ಲಿಲ್ಲಾಹಿ ರಬ್ಬಿಲ್ ಆಲಮೀನ್. ನನ್ನ ನಮಾಜ್, ನನ್ನ ಬಲಿ, ನನ್ನ ಜೀವನ, ನನ್ನ ಮರಣ ಲಿಲ್ಲಾಹಿ ರಬ್ಬಿಲ್ ಆಲಮೀನ್, ಅಲ್ಲಾಹನಿಗಾಗಿದೆ. ಲಾ ಶರೀಕ ಲಹು, ಅವನಲ್ಲದೆ ಬೇರೊಬ್ಬನನ್ನು ನಾನು ಅವನಲ್ಲಿ ಭಾಗಿದಾರನಾಗಿ ಮಾಡುವುದಿಲ್ಲ. ಒಬಿದಾಲಿಕ ಒಮಿರುತು, ಅದಾಗಿದೆ ನನ್ನಲ್ಲಿರುವಂತಹ ಕಲ್ಪನೆ. ವನ ಅವ್ವಲುಲ್ ಮುಸ್ಲಿಮೀನ್, ಎಲ್ಲಿ? ಸೂರತ್ತುಲ್ ಅನ್ಆಮ್ನಲ್ಲಿ ಅಲ್ಲಾಹು ಸುಬ್ಹಾನಹು ವತಾಲಾ ನಮಗೆ ಹೇಳಿಕೊಡ್ತಾನೆ, ಹಾಂ ಇದಾಗಿರಬೇಕು ನಿಮ್ಮ ಕೌಲು, ನಿಮ್ಮ ಮಾತು. ಅಲ್ಲಾಹು ಸುಬ್ಹಾನಹು ವತಾಲಾ ಸೂರತ್ತುಲ್ ಕುರೈಶ್ನಲ್ಲಿ ಹೇಳ್ತಾನೆ, ಸೂರತ್ ಕುರೈಶ್ ಗೊತ್ತುಂಟಲ್ಲ, ಸಣ್ಣ ಸೂರತ್, ಫಲ್ಯಬುದೂ ರಬ್ಬ ಹಾದಲ್ ಬೈತ್. ನಾವು ಕಾಬಕ್ಕೆ ಹೋಗಿ ತವಾಫ್ ಮಾಡುವಾಗ ಈ ಕಾಬಕ್ಕೆ ನಾವು ಆರಾಧನೆ ಮಾಡುವುದಂತ ನಮ್ಮ ಮನಸ್ಸಿನಲ್ಲಿ ಬರಬಾರದು. ಅಲ್ಲಾಹು ಸುಬ್ಹಾನಹು ತಾಲ ಏನು ಹೇಳಲಿಲ್ಲ, ಫಲ್ಯಬುದು ಹಾದಲ್ ಬೈದ್ ಅಂತ ಹೇಳಲಿಲ್ಲ, ಮತ್ತು ಫಲ್ಯಬುದು ರಬ್ಬ ಹಾದಲ್ ಬೈದ್, ಈ ಬೈತನ್ನು ಈ ಮನೆಯನ್ನು ಉಂಟು ಮಾಡಿದ ನಾಥನಿಗೆ ನನ್ನ ಆರಾಧನೆ, ನಾವು ಆರಾಧನೆ ಮಾಡಬೇಕು ಅಲ್ವಾ. ಅಲ್ಲಾಹ ಸುಬ್ಹಾನಹು ತಾಲ ಎಲ್ಲ ರೀತಿಯ ಕುರ್ಆನ್ನಲ್ಲಿ ನಮಗೆ ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಅದೇ ರೀತಿ ಅಲ್ಲಾಹು ಸುಬ್ಹಾನಹು ತಾಲ ನಾಲಿಗೆಯಲ್ಲಿ ಹೇಳುವಂಥ ವಿಷಯದಲ್ಲಿ ಇನ್ನಮಾ ಉಮಿರ್ತು ಅನ್ನ ಅಬುದ ರಬ್ಬ ರಬ್ಬ ಹಾದಿಹಿಲ್ ಬಲ್ದತಿಲ್ಲದಿ ಹರ್ರ ಮಹಾ ವಲಹುಲ್ ವಲಹು ಕುಲ್ಲ ಶೈ ಕುಲ್ಲು ಶೈ ಇನ್ ವ ಉಮಿರ್ತು ಅನ್ನ ಕೂನ ಮಿನಲ್ ಮುಸ್ಲಿಮೀನ್. ಸೂರತ್ತು ನಮಲ್ನಲ್ಲಿ ಅಲ್ಲಾಹು ಸುಬ್ಹಾನಹು ತಾಲ ಹೇಳಿಕೊಡ್ತಾನೆ. ಅಂದರೆ ವ ಉಮಿರ್ತು ಅನ್ನ ಕೂನ ಮಿನಲ್ ಮುಸ್ಲಿಮೀನ್, ನಾನು ಮುಸ್ಲಿಮಿನಲ್ಲಿ ಸೇರಬೇಕಾದ್ರೆ ನಾನು ಏನು ಮಾಡಬೇಕು, ಅಲ್ಲಾಹನಿಗೆ ಮಾತ್ರ ಆರಾಧನೆ ಮಾಡಬೇಕು. ಹೀಗೆ ನಮ್ಮ ಹಜ್ಜಿ ಆಗಬೇಕಾದರೆ, ನಮ್ಮ ಹಜ್ಜಿ ಸರಿಯಾಗಿ ಬೇಕಾದರೆ ನಾವು ಏನು ಮಾಡಬೇಕು, ಒಂದನೇದಾಗಿ ನಮ್ಮ ತೌಹೀದನ್ನು ನಾವು ಸರಿ ಮಾಡಿಕೊಳ್ಬೇಕು. ಅಥವಾ ನಾವು ಊರಿನಿಂದ ಹೊರಟು ನಮ್ಮ ಟೂರ್ ಸ್ಟಾರ್ಟ್ ಆಗುವುದು ಹೇಗೆ, ಸ್ಟಾರ್ಟ್ ಉಳ್ಳಾಳ ನಂತರ ಹೋಗ್ತದೆ ಎಲ್ಲಿಗೆ, ಕೇರಳಕ್ಕೆ, ಏರ್ವಾಡಿ, ರಾಮೇಶ್ವರಿ, ಕೀಲಕ್ಕೆರೆ, ನಾಗೂರ್, ಮುತ್ತುಪೇಟೆ, ಅಜ್ಮೀರ್ ಎಲ್ಲ ಹೋಗಿ ಕೊಡಗಿ, ಕೊನೆಗೆ ಬಾಂಬೆಗೆ ಬಂದು ಅಲ್ಲೆಲ್ಲ ಆದ ನಂತರ ಸೀದಾ ಮದೀನಕ್ಕೆ ಬಂದು ಮದೀನದಲ್ಲಿಯೂ ಸಹ ಅರಲಿ ಕೇಳಿ ನಂತರ ನಾವು ಬರೋದಿಲ್ಲಿಗೆ ಮಕ್ಕಕ್ಕೆ. ಎಷ್ಟೋ ದೇವರುಗಳನ್ನು ತಲೆಯಲ್ಲಿ ಹೊತ್ಕೊಂಡು ಕೊನೆಗೆ ನಾವು ಹಜ್ ಮಾಡಲಿಕ್ಕೆ ಬರ್ತದೆ, ತಲ್ಬಿ ಹಾಡಲಿಕ್ಕೆ. ಹೀಗಾಗಬಾರ್ದು. ಮತ್ತು ನಮ್ಮ ಹಜ್ಜು ಅಲ್ಲಾಹನಿಗೆ ಮಾತ್ರವಾಗಿರಬೇಕು. ನಾವು ಯಾರ ದರ್ಗಕ್ಕೋ ಅಲ್ಲ ಇತರರಿಗೆ ಆರಾಧನೆ ಮಾಡುವ ವಿಷಯಗಳಿಗೆ ನಮ್ಮ ಹಜ್ಜು ಆಗಿರಬಾರ್ದು. ಅಲ್ಲಾಹು ಸುಬ್ಹಾನಹು ತಾಲ ಸೂರತ್ತುಲ್ ಹಜ್ಜಿನಲ್ಲಿ ಹೇಳ್ತಾನೆ, ಅಲ್ ಹಜ್ಜು ಅಶ್ಹುರುಂ ಮಅ್ಲೂಮಾತ್ ಫಮನ್ ಫರಲ ಫೀಹಿನ್ನಲ್ ಹಜ್ಜ ಫಲಾ ರಫಸ ವಲಾ ಫುಸೂಕ ವಲಾ ಜಿದಾಲ ಫಿಲ್ ಹಜ್ ವಮಾ ತಫ್ಅಲು ಮಿನ್ ಖೈರಿನ್ ಯಅ್ಲಮುಹು ಅಲ್ಲಾಹ್ ವತಜವ್ವದು ಫಇನ್ನ ಖೈರ ಝಾದಿ ತಕ್ವಾ ವತ್ತಕೂನಿ ಯಾ ಉಲಿಲ್ ಅಲ್ಬಾಬ್. ಅಲ್ಲಾಹು ಸುಬ್ಹಾನಹು ತಾಲ ಸೂರತ್ತುಲ್ ಹಜ್ಜಿನಲ್ಲಿ ಆಯಾತ್ನಲ್ಲಿ ಹೇಳ್ತಾನೆ, ಹಜ್ಜಿಗಾಗಿ ನಿರ್ದಿಷ್ಟ ತಿಂಗಳುಗಳಿವೆ. ಎಲ್ಲ ತಿಂಗಳುಗಳಲ್ಲಿ ಹಜ್ಜು ಮಾಡಲಿಕ್ಕೆ ಸಾಧ್ಯವಿಲ್ಲ. ಆ ಅವಧಿಯಲ್ಲಿ ಹಜ್ ಯಾತ್ರೆಯ ಹೊಣೆ ಹೊತ್ತವನು ತಿಳಿದಿರಬೇಕಾದ ವಿಷಯ ಅಲ್ಲ ಅಂತ ಹೇಳ್ತಾನೆ. ಹಜ್ಜಿನಲ್ಲಿ ಅಶ್ಲೀಲತೆ ಸಲ್ಲದು, ಯಾವುದೇ ಪಾಪಕೃತ್ಯ ಸಲ್ಲದು ಮತ್ತು ಜಗಳ ಸಲ್ಲದು. ನೀವು ಮಾಡುವ ಪ್ರತಿಯೊಂದು ಸತ್ಕಾರ್ಯವನ್ನು ಅಲ್ಲಾಹನು ತಿಳಿದಿರುತ್ತಾನೆ. ಯಾತ್ರೆಯ ವೇಳೆ ಅವಶ್ಯಕ ಯಾತ್ರಾ ಸಾಧನಗಳನ್ನು ಜೊತೆಗಿಟ್ಟುಕೊಳ್ಳಿರಿ, ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು. ಸ್ವಲ್ಪ ನೀರು ಕೊಡಿ, ಸ್ವಲ್ಪ ಹಾಸಿಗೆ ಕೊಡಿ, ಸ್ವಲ್ಪ ಅದು ಕೊಡಿ ಅಂತ ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು. ಮತ್ತು ಎಲ್ಲ ರೀತಿಯಲ್ಲಿ ಸನ್ನದ್ಧರಾಗಿ ನಾವು ಇರ್ಕೊಳ್ಬೇಕು. ನಿಜವಾಗಿ ಧರ್ಮನಿಷ್ಠೆಯೇ ಅತ್ಯುತ್ತಮ ಯಾತ್ರಾ ಸಾಧನವಾಗಿದೆ. ತಕ್ವ ಭಯ, ಅಲ್ಲಾಹನಲ್ಲಿರುವಂಥ ಭಯ ಉಂಟಲ್ವ, ಅದುವೇ ಉತ್ತಮವಾದ ಸಾಧನೆ ಆಗಿದೆ. ಒಬ್ಬನಿಗೆ ಭಯ ಇದ್ದವನಿಗೆ ಏನು ಮಾಡ್ತಾನೆ, ಅವನು ಪರಿಪೂರ್ಣ ಮುಸಲ್ಮಾನನಾಗ್ತಾನೆ. ಅಲ್ ಮುಸಲ್ಮಾನ ಅಂತ ಹೇಳಿದರೆ ಪ್ರವಾದಿ ಸಲ್ಲಲ್ಲಾಹು ಅಲಿಹಿ ವಸಲ್ಲಮರು ಹೇಳಿದ್ದಾರೆ, ಅಲ್ ಮುಸ್ಲಿಮೂನ ಏನು, ಅವರಿಗೆ ಒಂದು ಮುಸ್ಲಿಮನಿಗೆ ಏನಾಗಬೇಕು, ಅವನ ಕೈಯಿಂದಲೋ ಅವನ ನಾಲಿಗೆಯಿಂದಲೋ ಇನ್ನೊಬ್ಬ ಮುಸ್ಲಿಮಾನನಿಗೆ ತೊಂದರೆ ಬಾರದವನಾಗಿದ್ದಾನೆ ಮುಸಲ್ಮಾನ್ ಅಲ್ವಾ. ಆ ಮುಸಲ್ಮಾನನಾಗಬೇಕಾದರೆ ಅಲ್ಲಾಹನ ಭಯ ಬೇಕು. ಅಲ್ಲಾಹನ ಭಯ ಇದ್ದರೆ ಅವನು ಇನ್ನೊಬ್ಬರಿಗೆ ತೊಂದರೆಗಳನ್ನು ಕೊಡಲಾರನು. ಬುದ್ಧಿಯುಳ್ಳವರೇ ನನಗೆ ಮಾತ್ರ ಅಂಜಿರಿ. ಇದಕ್ಕೆ ಅಲ್ಲಾಹ ಸುಬ್ಹಾನಹು ತಾಲ ಸ್ಪೆಷಲ್ ಟಾರ್ಗೆಟ್ ಮಾಡಿದ್ದಾನೆ. ಏನು, ವತ್ತಕೂನ್ ಯಾ ಉಲಿಲ್ ಅಲ್ಬಾಬ್. ನೀವು ತಿಳಿಯುವುದಾದರೆ, ನೀವು ಮನಸ್ಸು ಮಾಡುವುದಾದರೆ, ನಿಮಗೆ ಸ್ವಲ್ಪ ಬುದ್ಧಿ ಇದ್ದರೆ ನೀವು ನನಗೆ ಮಾತ್ರ ಭಯಪಡಿರಿ, ನಿಮಗೆ ಬುದ್ಧಿ ಇಲ್ಲದಿದ್ದರೆ ನಿಮ್ಮ ಮನಸ್ಸು ಬಂದಂತೆ ನೀವು ಮಾಡಿ ಎನ್ನುವಂತಹ ವಿಷಯವಾಗಿದೆ. ಇಲ್ಲಿ ಅಲ್ಲಾಹ ಸುಬ್ಹಾನಹು ತಾಲ ಮೂರು ಕಾರ್ಯಗಳಿಗೆ ನಮ್ಮನ್ನು ವಿರೋಧಿಸಿದ್ದಾನೆ ಹಜ್ಜಿನಲ್ಲಿ. ಏನು, ರಫಸ್, ಫುಸೂಕ್, ಜಿದಾಲ್, ಅಶ್ಲೀಲತೆ, ಪಾಪಕೃತ್ಯ, ಜಗಳ ಅಲ್ವಾ. ಒಬ್ಬ ಹಜ್ಜಿಗೆ ಹೋದ ಮನುಷ್ಯನು ಸ್ಟಾರ್ಟಿಗೆ ಹಜ್ಜಿಗೆ ಹೋಗಿ ಬಸ್ಸಿಗೆ ಹತ್ತುವಾಗಲೋ ಫ್ಲೈಟಿಗೆ ಹತ್ತುವಾಗಲೋ ಜಗಳ ಶುರು ಮಾಡ್ತಾನೆ. ಇದು ನನ್ನ ಸೀಟು, ನನ್ನಲ್ಲಿ ಕೂತ್ಕೊಳ್ಬಾರ್ದು, ನೀನು ಅಲ್ಲಿ ಕೂತ್ಕೊಳ್ಳು, ನೀನು ಇಲ್ಲಿ ಕೂತ್ಕೊಳ್ಳು, ಶುರುವಾಗಿದೆ ಅವನು ಹಜ್. ಅಲ್ಲಿಂದ ಬಂದು ಇಳಿದವನಿಗೆ ನಮಗೆ ಹೇಳಿದರು ನಮಗೆ ಏರ್ ಕಂಡೀಷನ್ ಹೋಟೆಲ್ ಕೊಡ್ತಾರೆ ಅಂತ, ಕೊಡಲಿಲ್ಲ ನಮಗೆ, ಏನು ಏರ್ ಕಂಡೀಷನ್ ಇಲ್ಲ, ಹೋಟೆಲು ಸರಿ ಇಲ್ಲ ಅಂತ ಅಲ್ಲಿ ಗಲಾಟೆ. ಊಟ ಕೊಡುವಲ್ಲಿ ಊರಿನ ಊಟ ಕೊಡ್ತಾರೆ ಅಂತ ಹೇಳಿದ್ದಾರೆ, ಸೌದಿಯ ಊಟ ಕೊಡ್ತಾ ಇದ್ದಾರೆ ಅಂತ ಅಲ್ಲಿ ಗಲಾಟೆ. ಈ ಮನುಷ್ಯ ಹೋದಲ್ಲೆಲ್ಲ ಗಲಾಟೆ. ಲಾ ಜಿದಾಲ ಫಿಲ್ ಹಜ್, ಹಜ್ಜಿನಲ್ಲಿ ಜಗಳವಿಲ್ಲ, ಸಮಾಧಾನ, ಶಾಂತಿ ಸಿಕ್ಕಿದ್ದು ಅವನ ನಸೀಬ್. ಹೇಳಿದ್ದು ಹೌದು, ಕೊಡಲಿಲ್ಲ, ನಾವು ಏನು ಮಾಡಬೇಕು ಹಜ್ಜಿನಲ್ಲಿ? ಲಾ ಜಿದಾಲ ಫಿಲ್ ಹಜ್, ಅಲ್ಲಾಹ ಸುಬ್ಹಾನಹು ತಾಲ ಹೇಳ್ತಾನೆ ಹಜ್ಜಿನಲ್ಲಿ ಜಿದಾಲಿಲ್ಲ. ಅದೇ ರೀತಿ ಪಾಪಕೃತ್ಯವಿಲ್ಲ, ಪಾಪಕೃತ್ಯವಂತ ಹೇಳಿದ್ರೇನು? ಇವನನ್ನು ಎಬ್ಬಿಸಿ ಅಲ್ಲಿ ಕೂರಿಸಿ ಇವನು ತಗೊಂಡು ಬಂದು ಇಲ್ಲಿ ಕೊಡುವುದು ಅವನ ಸೀಟ್ನಲ್ಲಿ, ಅಂದರೆ ನನಗೆ ಬೇಕು, ನನಗೆ ಇಲ್ಲಿ ಸೈಡ್ ಬೇಕು ಅಂತ. ಅದಕ್ಕೆ ಎರಡು ಜನ ಅವನಿಗೆ ಸಪೋರ್ಟ್. ಅಥವಾ ಹೋಟೆಲ್ನಲ್ಲಿ ಆ ಬೆಡ್ ನನಗೆ ಬೇಕು ಅಂತ ಜಗಳ ಮಾಡಿ ಅವನನ್ನು ಈ ಬೆಡ್ಡಿಗೆ ಹಾಕಿ ಇಲ್ಲಿ ಹೋಗಿ ಅಲ್ಲಿ ಕೂತ್ಕೊಳ್ಳೋದು ಅಕ್ರಮ, ಪಾಪಕೃತ್ಯ. ಇಂಥ ಹಲವಾರು ಕೃತ್ಯಗಳು. ಅಲ್ಲಾಹು ಸುಬ್ಹಾನಹು ತಾಲ ಹೇಳ್ತಾನೆ ಏನು, ಪಮನ್ ಫರಲ್ಲ ಫೀಹಿನ್ನಲ್ ಹಜ್ಜ ಫಲಾ ರಫಸ ವಲಾ ಫುಸೂಕ ವಲಾ ಜಿದಾಲ. ಅಶ್ಲೀಲತೆ ಇಲ್ಲ ಅದರಲ್ಲಿ, ಬಾಯಿಗೆ ಬಂದ ಬಗಳುವುದು ಏನು, ಆಚೆ ಈಚೆ ನೋಡದೆ ಒಂದು ನಾಚಿಕೆ ಇಲ್ಲದೆ ಕೆಲವರು ಜನ ಮಾತಾಡ್ತಾರೆ ಹಜ್ಜಿಗೆ ಬಂದವನು ಹಾಜಿ ಅನ್ನುವಂಥ. ಅವನಿಗೆ ಅರಿವೇ ಇರುವುದಿಲ್ಲ, ಅವನಿಗೆ ಅದರ ಪರಿವೇ ಇಲ್ಲ. ಅಂಥ ರೀತಿಯ ಬೈಗಳು ಹಜ್ಜಿನಲ್ಲಿ ಕೆಲವರು ಮಾಡ್ತಾ ಇದ್ದಾರೆ. ಅಶ್ಲೀಲತೆ ಹಜ್ಜಿನಲ್ಲಿಲ್ಲ, ಜಗಳ ಇಲ್ಲ, ಪಾಪಕೃತ್ಯಗಳಿಲ್ಲ. ಅಲ್ಲಾಹು ಸುಬ್ಹಾನಹು ತಾಲ ಹಜ್ಜನ್ನು ಪರಿಪೂರ್ಣಗೊಳಿಸಬೇಕಾದರೆ, ಮಬ್ರೂರ್ಗೊಳಿಸಬೇಕಾದರೆ ಈ ನಿಬಂಧನೆಗಳು ಮನುಷ್ಯನಲ್ಲಿ ಏನು ಮಾಡಿದ್ದಾನೆ, ಅಲ್ಲಾಹು ಸುಬ್ಹಾನಹು ತಾಲ ನೆಲೆಗೊಳಿಸಿದ್ದಾನೆ. ಮತ್ತು ಕೆಲವರು ತಮ್ಮ ಇಡೀ ವರ್ಷವಿಡೀ ಏನು ಮಾಡ್ತಾರೆ ಗೊತ್ತುಂಟ, ಹೋಗೋದೇ ಇಲ್ಲ. ಶುಕ್ರವಾರದಿಂದ ಶುಕ್ರವಾರಕ್ಕೆ ಹಜ್ಜಿಗೆ ಬಂದು ಒಂದು ನಮಾಜ್ ಮಾಡ್ತಾರೆ ಹೊರತು ಬಾಕಿ ನಮಾಜ್ ಮಾಡುವುದಿಲ್ಲ. ನಮಾಜಿನ ಬಗ್ಗೆ ಕ್ಯಾರೇ ಇಲ್ಲ ಅವರಿಗೆ, ನಮಾಜ್ ಮಾಡುವುದಿಲ್ಲ. ಶುಕ್ರವಾರದಿಂದ ಶುಕ್ರವಾರ ಮಾತ್ರ ಹಜ್ ಅಂದರೆ ಅವರಿಗೆ ನಮಾಜ್. ಇನ್ನು ಶುಕ್ರವಾರಕ್ಕೆ ನಮಾಜ್ ಹೋಗದಿದ್ದರೆ ಅವನಿಗೆ ಒಂದು ಥರ ಆಗ್ತದೆ, ಏನು ನಾನು ಮುಸಲ್ಮಾನನಲ್ವೋ ಅಂತ. ಐದು ಹೊತ್ತು ಹೋಗದಿದ್ದರೆ ಅವನಿಗೆ ಅಂಥ ಒಂದು ಭಾವನೆ ಬರುವುದೇ ಇಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ್ದರು, ಎಲ್ಲ ಅಂಬಿಯಾರಿಗೆ ಮೆಹರಾಜ್ ಇದೆ, ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಮೆಹರಾಜ್ ಇತ್ತು, ಮೋಮಿನರಿಗೆ ಮೆಹರಾಜ್ ಅಸ್ಸಲಾತ್ ನಮಾಜ್ ಆಗಿದೆ. ಮೋಮಿನರ ಮೆಹರಾಜ್ ನಮಾಜ್ ಆಗಿದೆ. ಅಲ್ಲಾಹು ಸುಬ್ಹಾನಹು ತಾಲ ಮೆಹರಾಜ್ಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೋದಾಗ ಮೂರು ಕಾರ್ಯಗಳನ್ನು ತಹಫವಾಗಿ ಕೊಟ್ಟು, ಕಾಣಿಕೆಯಾಗಿ ಕೊಟ್ಟಲ್ಲಿ ಐದು ಹೊತ್ತು ನಮಾಜ್ ಪಾಬಂದಿ ಮಾಡುವ ಜನರನ್ನು ವಿಲಾ ಹಿಸಾಬ್ ಸ್ವರ್ಗಕ್ಕೆ ಹಾಕ್ತಾನೆ ಅಂತ ಅಲ್ಲಾಹು ಸುಬ್ಹಾನಹು ತಾಲ ಪ್ರವಾದಿಯವರಲ್ಲಿ ಒಡಂಬಡಿಕೆ ಮಾಡಿಕೊಂಡಿದ್ದಾನೆ ಅಲ್ವಾ. ಒಬ್ಬ ಹಜ್ ಮಾಡಬೇಕಾದರೆ ಒಂದು ಏನಾಗಬೇಕು, ಅವನ ನಮಾಜನ್ನು ಸಹ ನೆಲೆಗೊಳಿಸಬೇಕು. ತೌಹೀದ್ ಆದಮೇಲೆ ನಮಾಜ್ ನೆಲೆಗೊಳಿಸಬೇಕು. ವಮಾ ಉಮಿರು ಇಲ್ಲಾ ಲಿಯಅಬುದುಲ್ಲಾಹ ಮುಖ್ಲಿಸೀನ ಲಹುದ್ದೀನ್ ಹುನಫಾ ವಯುಕೀಮು ಸ್ಸಲಾತ ವಯೂತು ಝಕಾತ ವದಾಲಿಕ ದೀನುಲ್ ಖಯ್ಯಿಮಾ. ಸೂರತ್ತುಲ್ ಬಯ್ಯಿನದಲ್ಲಿ ಅಲ್ಲಾಹು ಸುಬ್ಹಾನಹು ತಾಲ ಹೇಳ್ತಾನೆ ಏನು, ನಿಷ್ಠೆಯನ್ನು ಅವನಿಗೇ ಅಲ್ಲಾಹನಿಗೆ ಮೀಸಲಾಗಿಟ್ಟು ಏಕಾಗ್ರತೆಯೊಂದಿಗೆ ಅಲ್ಲಾಹನನ್ನು ಆರಾಧಿಸಬೇಕು, ನಮಾಜನ್ನು ಸಲ್ಲಿಸಬೇಕು ಮತ್ತು ಝಕಾತನ್ನು ಪಾವತಿಸಬೇಕು. ಇದುವೇ ಸ್ಥಿರವಾದ ಧರ್ಮ ಎಂದೇ ಈ ಹಿಂದೆಯೂ ಅವರಿಗೆ ಆದೇಶಿಸಲಾಗಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಮಾತ್ರ ಅಲ್ಲ, ಮುಂದಿರುವಂಥ ಎಲ್ಲ ಅಂಬಿಯಾರಿಗೂ ನಮಾಜುಗಳಿತ್ತು. ಆದರೆ ಬೇರೆ ಬೇರೆ ರೀತಿಯಲ್ಲಿ ನಮಾಜ್ ಇತ್ತು. ಆದರೆ ಆ ನಮಾಜ್ ಯಾವ ರೀತಿಯಲ್ಲಿ ಮಾಡಬೇಕು, ಮುಖ್ಲಿಸೀನ ಲಹುದ್ದೀನ್, ಖಾಲಿಸಾಗಿ, ಯಾವುದೇ ಏಕಾಗ್ರತೆ ಇಲ್ಲದೆ, ಏಕಾಗ್ರತೆಯೊಂದಿಗೆ, ಯಾವುದೇ ಗೊಂದಲಗಳನ್ನಿಲ್ಲದೆ ಏಕಾಗ್ರತೆಯೊಂದಿಗೆ ನಮಾಜ್ ಮಾಡಬೇಕು. ನಾವು ನಮಾಜಿಗೆ ನಿಂತರೆ ನಮಗೆ ಎಲ್ಲ ಲೆಕ್ಕಗಳು ಬರ್ತದೆ, ತಪ್ಪಿ ಹೋದ ಲೆಕ್ಕಗಳು, ಸಿಕ್ಕದ ನಮಗೆ ಸಿಗದೇ ಇರುವಂಥ ಪೇಪರ್ಗಳು, ಪುಸ್ತಕಗಳು, ಥಿಂಗ್ಸ್ಗಳು ನಮಾಜಿನ ನೆನಪಿಗೆ ಬರ್ತದೆ. ಏನು ಅಲ್ಲಿಟ್ಟಿದ್ದೇನೆ ಇಲ್ಲಿಟ್ಟಿದ್ದೇನೆ ಅಂತ ಅದಲ್ಲ. ಮತ್ತು ನಮ್ಮ ಏಕಾಗ್ರತೆ ನಮಾಜ್ನಲ್ಲಿ ಬೇಕು. ಯಾರಿಗೆ ಏಕಾಗ್ರತೆ ನಮಾಜ್ನ ಉಂಟು ಅವನೇ ಏನು ಮಾಡ್ತಾನೆ, ವಿಜಯಿಯಾದ ಮನುಷ್ಯನಾಗಿದ್ದಾನೆ ಅಂತ ಅಲ್ಲಾಹ ಸುಬ್ಹಾನಹು ತಾಲ ಹೇಳಿದ್ದಾನೆ. ಖುಷೂ, ಖಾಲಿಸ್ ಅಂತ ಹೇಳಿದರೆ ಖುಷೂ, ಈ ಖುಷೂ ನಮ್ಮಲ್ಲಿ ಬರಬೇಕು. ಅಲ್ಲಾಹ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಕಯಾಮತ್ತಿನ ದಿವಸದಂದು ಅಲ್ಲಾಹು ಸುಬ್ಹಾನಹು ತಾಲ ಇಲ್ಮನ್ನು ಏನು ಮಾಡ್ತಾನೆ, ದೀನಿ ಇಲ್ಮನ್ನು ಆಕಾಶಕ್ಕೆ ಏರಿಸಿಕೊಳ್ಳುತ್ತಾನೆ. ಯಾರು ಇಲ್ಲಿ ಇಲ್ಮ್ ಗೊತ್ತಿದ್ದವರು ಯಾರೂ ಇರುವುದಿಲ್ಲ ಅಂತ. ಅದು ಹೇಗೆ ಏರಿ ಹೋಗುವುದು, ಅದರಲ್ಲಿ ಒಂದು ಉಲಮಾರು ತೀರಿ ಹೋಗುವುದು, ಉತ್ತಮವಾದ ಉಲಮಾ ಉಲ್ ಹಕ್ ತೀರಿ ಹೋಗುವುದು. ಆದರೆ ಅದರ ಪ್ರಥಮವಾಗಿ ಕೆಲವು ಲಕ್ಷಣಗಳಿವೆ. ಏನು, ಒಂದು ಮನುಷ್ಯನಿಂದ ಖುಷೂ ಎದ್ದು ಹೋಗುವುದು, ಮನುಷ್ಯನಿಂದ ಖುಷೂ ಎದ್ದು ಹೋಗುವುದು, ಇದು ಇಲ್ಮ್ ಎದ್ದು ಹೋದ ಪ್ರಥಮ ಗುಣವಾಗಿದೆ. ಯಾವೊಬ್ಬ ಮನುಷ್ಯನಿಗೆ ಖುಷೂ ಕಡಿಮೆ ಉಂಟು, ಅವನು ಆದಷ್ಟು ಖುಷೂವನ್ನು ಭರಿಸಲಿಕ್ಕೆ ಏನು ಮಾಡಬೇಕು, ಹೋರಾಡಬೇಕು. ಖುಷೂ ಕಡಿಮೆ ಇದ್ದರೆ ಅಲ್ಲಾಹನನ್ನು ಭಯಪಡಬೇಕು. ಮತ್ತು ಖುಷೂ ನಮಾಜಿನಲ್ಲಿ, ಏಕಾಗ್ರತೆ ನಮಾಜಿನಲ್ಲಿ ಬರಲು ಏನೆಲ್ಲ ಮಾಡಬೇಕು, ಅದನ್ನೆಲ್ಲ ಸನ್ನದ್ಧಗಳನ್ನು ಅವನು ಮಾಡಬೇಕು. ಏಕಾಗ್ರತೆ ನಮಾಜಿನಲ್ಲಿ ಇಲ್ದಿದ್ದರೆ ಅವನ ನಮಾಜ್ ಸ್ವೀಕಾರವಲ್ಲ. ಅವನ ನಮಾಜ್ ಸ್ವೀಕಾರವಲ್ದಿದ್ದರೆ ಅಲ್ಲಿ ಕೆಲವು ವಿಷಯಗಳು ನಮಗೆ ಅಲ್ಲಿ ಮುಂದೆ ಬರ್ತದೆ ನೋಡಿ, ಯಾವ ರೀತಿ ನಮಾಜ್ ಸ್ವೀಕಾರವಲ್ದಿದ್ದರೆ ಅವನು ಏನಾಗ್ತಾನೆ ಅಂತ. ಈಗ ಏಕಾಗ್ರತೆ, ಏಕಾಗ್ರತೆ ಅಂತ ಹೇಳಿದರೆ ಖುಷೂ. ನಾವು ನಮಾಜ್ ಮಾಡಲಿಕ್ಕೆ ಕೈ ಕಟ್ಟಿದಾಗ, ಎಹ್ರಾಮ್ ಕಟ್ಟಿದಾಗ, ನಾವು ಅಲ್ಲಾಹನನ್ನು ಸ್ತುತಿಸಬೇಕು. ಒಂದು ವಜ್ಜಹತ್ತು ಅದು ಅಲ್ದಿ ಅದಲ್ದಿದ್ರೆ ಸುಭಾನಕಲ್ಲಾಹಮ್ಮ ಬಿಹಮ್ದಿಕ ತಬಾರಕಸ್ಮುಕ ವ ತಆಲಾ ಜದ್ದುಕ ವಲಾ ಇಲಾಹ ಗೈರುಕ, ಇದರಲ್ಲಿ ಯಾವುದಾದ್ರೂ ಒಂದು ನಾವು ಅಲ್ಲಾಹನ ಮುಂದೆ ಹೇಳಿ ನಂತರ ಫಾತಿಹಾ ಶುರು ಮಾಡಬೇಕು. ಈ ಹೇಳುವಾಗ ನಾವು ಅಲ್ಲಾಹನನ್ನು ಪ್ರಶಂಸಿಸುವಾಗ ನಮ್ಮ ಭಾವನೆಗಳು, ನಮ್ಮ ಎಲ್ಲ ಏಕಾಗ್ರತೆಗಳು ಆ ಕುರ್ಆನಿನ ಆ ಆಯತ್ತಿನ ಇದರಲ್ಲಿರಬೇಕು. ಒಂದು ಮತ್ತೊಂದು, ಅಲ್ಲಾಹ ಸುಬ್ಹಾನಹು ತಾಲ ಹೇಳ್ತಾನೆ, ಯಾರಾದರೂ ಒಬ್ಬನು ನಮಾಜಿಗೆ ನಿಂತರೆ ಅವನು ಮತ್ತೆ ಅಲ್ಲಾಹನ ಮುಂದೆ ಯಾವುದೇ ಮರೆ ಇಲ್ಲ ಅಂತ. ಐನ ರಜುಲು ಇದಾ ಕಾನ ಫಿ ಸಲಾತಿ ಫ ಇನ್ ಅಲ್ಲಾ ಹಕಿಬಲ ವಜಿಹಿ, ಯಾರಾದರೂ ಒಬ್ಬನು ನಮಾಜಿಗೆ ನಿಂತಾಗ ಅಲ್ಲಾಹ ಸುಬ್ಹಾನಹು ತಾಲ ಅವನ ಮುಂದಿದ್ದಾನೆ ಎನ್ನುವಂತಹ ಒಂದು ಏಕಾಗ್ರತೆ ಅವನಲ್ಲಿ ಬೇಕು. ಅಲ್ಲಾಹು ನನ್ನನ್ನು ನೋಡ್ತಿದ್ದಾನೆ, ನನ್ನ ಹರ್ಕತ್ತುಗಳನ್ನು, ನನ್ನ ಎಲ್ಲ ಚಟುವಟಿಕೆಗಳನ್ನು ಅವನು ನೋಡ್ತಿದ್ದಾನೆ ಎನ್ನುವ ಏಕಾಗ್ರತೆ ಮನದಲ್ಲಿ ಬರಬೇಕು. ಯಾವಾಗ ಅದು ಬರುವುದಿಲ್ಲ, ನಮ್ಮ ಮನೆಯಲ್ಲಿ ಟಿ ವಿ ಬಂತು, ನಮ್ಮ ಕೈಯಲ್ಲಿ ಮೊಬೈಲ್ ಬಂತು, ನಮ್ಮಲ್ಲಿ ಟ್ಯಾಬ್ ಬಂತು, ನಮಗೆ ಹಲವಾರು ಎಂಟರ್ಟೈನ್ಮೆಂಟ್ಗಳು ನಮ್ಮಲ್ಲಿ ಬಂತು, ಗುಪ್ಚುಪ್ಪುಗಳು ಬಂತು, ಇದು ಬಂದಾಗ ನಮಗೆ ಏಕಾಗ್ರತೆ ಹರಿಹೋಯಿತು. ನಾವೇನು ಮಾಡಬೇಕು, ಅದನ್ನು ಲಿಮಿಟ್ ಮಾಡಬೇಕು. ಯಾವುದಕ್ಕೆ ಒಂದೊಂದು ಸಮಯ, ಈಗ ಮುಂದಿರುವಂಥ ಉಲಮಾರು ಏನು ಮಾಡ್ತಿದ್ರು, ದಿನದ 3 ವಿಭಾಗಗಳಾಗಿ ವಿಭಜಿಸ್ತಿದ್ರು. 8 ಗಂಟೆ ಊಟಕ್ಕೆ, 8 ಗಂಟೆ ನಮಾಜಿಗೆ, 8 ಗಂಟೆ ದೀನಿ ಕಾರ್ಯಕ್ರಮಗಳಿಗೆ, 8 ಗಂಟೆ ಅವರ ಪ್ರೈವೇಟ್ ಕಾರ್ಯಕ್ರಮಗಳಿಗೆ. ಈ ಪ್ರೈವೇಟ್ ಕಾರ್ಯಕ್ರಮಗಳಲ್ಲಿ ಅವರು ಇದನ್ನು ಯಾವುದನ್ನು ತೆಗೆದುಕೊಳ್ಳುವುದಿಲ್ಲ. ದೀನಿ ಕಾರ್ಯಕ್ರಮಗಳು ಬಂದಾಗ ಅವರು ಮನೆಯವರ ಬಗ್ಗೆಯೋ ಅವರ ಕೆಲಸಗಳ ಬಗ್ಗೆಯೋ ಅವರು ಗಮನ ಹರಿಸುವುದೇ ಇಲ್ಲ. ಕೆಲಸಗಳು ಬಂದಾಗ ಅವರ ಕೆಲಸಗಳ ಹೊರತು ಅವರ ದೀನಿನ ಆಗು ರೀತಿಯಲ್ಲಿ ಅವರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಹೊರತು ಬಾಕಿದ್ದ ಯಾವುದೇ ಖತ್ತು ಕಿತಾಬತ್ತುಗಳನ್ನೋ ಅಥವಾ ಮನೆಯ ಟೆನ್ಷನ್ಗಳನ್ನು ಕೆಲಸಗಳಲ್ಲಿ ಸೇರಿಸಿಕೊಳ್ಳುವುದಿಲ್ಲ. ಹೀಗಿರುವಾಗ ಏನಾಗ್ತದೆ, ಅವರ ಆ ಸಮಯವನ್ನು ಡಿವೈಡ್ ಮಾಡಿದಾಗ ಅವರಲ್ಲಿ ಏಕಾಗ್ರತೆ ಬರ್ತದೆ. ಅದೇ ರೀತಿ ಅಲ್ಲಾಹು ಸುಬ್ಹಾನಹು ತಾಲ ನಮಗೆ 5 ಹೊತ್ತುಗಳನ್ನು ಕೊಟ್ಟಿದ್ದಾನೆ. ಈ 5 ಹೊತ್ತುಗಳಲ್ಲಿ ಅಲ್ಲಾಹು ಸುಬ್ಹಾನಹು ತಾಲ ನಮಗೇನು ಮಾಡಿದ್ದಾನೆ ಅಂತಾರೆ ಅಂತ ಹೇಳಿದರೆ, ಇದರಲ್ಲಿ ಭಯಂಕರ ಒಂದು ವಿಶೇಷವಿದೆ. ಯಾಕಂದರೆ ನಾವು ಗಮನ ಕೊಡುವುದಿಲ್ಲ. ಅಲ್ಲಾಹು ಸುಬ್ಹಾನಹು ತಾಲ ಟೈಮನ್ನು ಸೃಷ್ಟಿಸಿದವನು ಯಾರು, ಅಲ್ಲಾಹನಾಗಿದ್ದಾನೆ ಅಲ್ವಾ. ಇದೇ ಟೈಮನ್ನು ಅಲ್ಲಾಹು ಸುಬ್ಹಾನಹು ತಾಲ ನಿಲ್ಲಿಸಲೂಬಹುದು. ಟೈಮನ್ನು ಅಲ್ಲಾಹು ಸುಬ್ಹಾನಹು ತಾಲ ನಿಲ್ಲಿಸಲೂಬಹುದು. ಅಸ್ಹಾಬುಲ್ ಕಹಫ್ನವರಿಗೆ ಒಬ್ಬ ಅವರು 100 ವರ್ಷದವರೆಗೆ ಅವನ ಟೈಮನ್ನು ಅಲ್ಲಾಹು ಸುಬ್ಹಾನಹು ತಾಲ ಮಾಡಿದ್ದಾನೆ, ಫ್ರೀಜ್ ಮಾಡಿಬಿಟ್ಟಿದ್ದಾನೆ 300 ವರ್ಷದವರೆಗೆ. ಫ್ರೀಜ್ ಮಾಡಿದ ನಂತರ ಅವನಲ್ಲಿ ಕೇಳ್ತಾನೆ, ಪುನಾವನನ್ನು ಹಯಾತ್ ಮಾಡಿ ಕೇಳ್ತಾನೆ, ನೀನು 8 ವರ್ಷ ಮಲಗಿದ್ದೆ ಅಂತ ಕೇಳಿದಾಗ, ಯೋಮನ್ನೋ ಬಾದ ಯೋಮ್, ಒಂದು ದಿವಸವೂ ಅಲ್ಲ ಸ್ವಲ್ಪ ದಿವಸ, ಒಂದು ದಿನದ ಸ್ವಲ್ಪ ಮಲಗಿದ್ದೆ ಅಂತ. ಆವಾಗ ಅಲ್ಲಾಹ್ ಸುಬ್ಹಾನಹು ತಾಲ ಹೇಳ್ತಾನೆ, ಇಲ್ಲ ನೀನು 8 ವರ್ಷ ಮಲಗಿದ್ದೆ, ಆದರೆ ನಿನ್ನ ಆಹಾರವನ್ನು ನೋಡು, ನಿನ್ನ ಕತ್ತೆಯನ್ನು ನೋಡು ಅಂತ. ಸೂರತ್ ಕುರಾನ್ನಲ್ಲಿ ಇದು ವಿಷಯ ಅಲ್ವಾ. ಅಲ್ಲಾಹ್ ಸುಬ್ಹಾನಹು ತಾಲ ಮನುಷ್ಯನಿಗೆ ಏನು ಮಾಡಿದ್ದಾನೆ, ಎಲ್ಲರಿಗೂ ಟೈಮ್ ಫ್ರೀಜ್ ಮಾಡಲಿಲ್ಲ, ಆ ಮನುಷ್ಯನಿಗೆ ಮಾತ್ರ ಟೈಮ್ ಫ್ರೀಜ್ ಮಾಡಿದ್ದಾನೆ. ಇನ್ನು ಅಲ್ಲಾಹ್ ಸುಬ್ಹಾನಹು ತಾಲ ಎಲ್ಲರಿಗೂ ಟೈಮ್ ಫ್ರೀಜ್ ಮಾಡಿದ ಒಂದು ಸಮಯ ಉಂಟು. ಯಾವುದು? ಮೇರಾಜಿನ ದಿವಸ. ರಸೂಲ್ ಸಲ್ಲಾ ಅಲೈಹಿ ವಸಲ್ಲಂ ರಾತ್ರಿಗೆ ಮೇರಾಜ್ ಹೋದಾಗ ಮೇರಾಜ್ ಹೋಗಿ ಬರಲಿಕ್ಕೆ ಎಷ್ಟೋ ಟೈಮ್ ಬೇಕಾಗ್ತದೆ. ಒಂದು ಆಕಾಶದಿಂದ ಇನ್ನೊಂದು ಆಕಾಶಕ್ಕೆ ಹೋಗುವ ಆ ದೂರದ ಲೆಕ್ಕ 500 ವರ್ಷ ದೂರವಾಗಿದೆ. ಹೀಗೆ 7 ಆಕಾಶದ ಮೇಲೆ ಹೋಗಿ ಅರಶಿನ ಹತ್ತಿರ ಹೋಗಿ ಅಲ್ಲಾಹನೊಂದಿಗೆ ಮಾತಾಡಿ ಪ್ರವಾದಿ ಸಲ್ಲಾ ಅಲೈಹಿ ವಸಲ್ಲಂ ಬರಬೇಕಾದ್ರೆ ಎಷ್ಟೋ 1000 ವರ್ಷಗಳು ಕಲಿಯಬೇಕು ಅಲ್ವಾ. ಆದರೆ ಅಲ್ಲಾಹು ಸುಬ್ಹಾನಹು ತಾಲ ಇದನ್ನು, ಈ ಟೈಮನ್ನು ಎಲ್ಲರಿಗೂ ಫ್ರೀಜ್ ಮಾಡಿದ್ದಾನೆ. ಯಾವಾಗ? ಒಂದು ರಾತ್ರಿ ಬೆಳಿಗ್ಗೆ ಆಗುವ ಮುಂಚೆ. ಎಲ್ಲರೂ ಊಟ ಮಾಡಿ ಮಲಗಿದ ನಂತರ ಬೆಳಿಗ್ಗೆ 7 ಒಳಗೆ ಒಂದು ದೊಡ್ಡ ಸಮಯ ಕಳೆದು ಹೋಯಿತು, ಯಾರಿಗೂ ಗೊತ್ತಿಲ್ಲ, ಅದು ಫ್ರೀಜ್ ಆಗಿ ಹೋಯಿತು ಟೋಟಲ್ ಜನರಿಗೆ ಅಲ್ವಾ. ಅದೇ ಅಲ್ಲಾಹು ಸುಬ್ಹಾನಹು ತಾಲ ಕೆಲವರಿಗೆ ಮಾತ್ರ ಫ್ರೀಜ್ ಮಾಡ್ತಾನೆ, ಕೆಲವರಿಗೆ ಕೆಲವು ಸಮಯ ನಿಶ್ಚಿತ ಮಾಡಿ ಕೆಲವು ಜಾಗಗಳಲ್ಲಿಯೂ. ಅದೆಲ್ಲ ಸಮಯವನ್ನು ಸೃಷ್ಟಿಸಿರುವುದು ಅಲ್ಲಾಹು ಸುಬ್ಹಾನಹು ತಾಲ. ಒಂದು ಮನುಷ್ಯನು ಅವನ ನಮಾಜ್ 10-5 ನಿಮಿಷದಲ್ಲಿ ಏಕಾಗ್ರತೆಯೊಂದಿಗೆ ಅವನು ನಮಾಜ್ ಮಾಡುವುದಾದರೆ ಆ 10 ನಿಮಿಷಗಳು 1000 ವರ್ಷಕ್ಕೆ ಸಮಾನ. ಅಲ್ಲಾಹು ಸುಬ್ಹಾನಹು ತಾಲ ಅವನ ಆ ಸಮಯವನ್ನು ಫ್ರೀಜ್ ಮಾಡಿಬಿಡ್ತಾನೆ ಅವನಿಗೆ ಏಕಾಗ್ರತೆ ಇದ್ದರೆ. ಕದ್ ಅಫ್ಲಹಲ್ ಮುಮಿನೂನ್ ಅಲ್ಲದೀನ ಹುಂ ಫೀ ಸಲಾತಿಹಿಂ ಖಾಶಿಯೂನ್ ಅಲ್ವಾ. ವಿಜಯಗಳಾಗಿದ್ದರು ಯಾರು? ನಮಾಜಿನಲ್ಲಿ ಏಕಾಗ್ರತೆ ಇರುವಂತಹವರು ಮಾತ್ರ ವಿಜಯಗಳಾದರು. ಏಕಾಗ್ರತೆ ಎಷ್ಟು ಟೈಮಿಗೆ ಕೊಟ್ಟಿದ್ದಾನೆ ಅಲ್ಲಾಹ್ ಸುಬ್ಹಾನಹು ತಾಲ? ಬರೇ ನಿಮ್ಮ ಆ ನಮಾಜ್ ಮಾಡುವ ಸಮಯದಲ್ಲಿ 5 ನಿಮಿಷವೋ 10 ನಿಮಿಷವೋ 3 ನಿಮಿಷವೋ 2 ನಿಮಿಷವೋ, ಆ 2 ನಿಮಿಷಗಳನ್ನು ನಾವು ಏನು ಆಲೋಚನೆ ಮಾಡದೆ ನಾವು ಸಂಕಲ್ಪವನ್ನು ಅಲ್ಲಾಹನಲ್ಲಿ ಇಟ್ಟುಕೊಂಡು ಏಕಾಗ್ರತೆಯೊಂದಿಗೆ ಮಾಡುವುದಾದರೆ ಅಲ್ಲಾಹು ಸುಬಹಾನಹು ತಾಲ ನಮ್ಮ ಸಮಯವನ್ನು ಫ್ರೀಸ್ ಮಾಡಿಬಿಡ್ತಾನೆ. ಎಷ್ಟು ವರ್ಷಕ್ಕೆ? 1000 ವರ್ಷಕ್ಕೆ. ಇದು ಒಂದು ಮೂಮಿನರಿಗೆ ಅಲ್ಲಾಹು ಸುಬಹಾನಹು ತಾಲ ಕೊಟ್ಟಂತಹ ವಿಷಯ. ಅದಕ್ಕೆ ಅಲ್ಲಾಹು ಸುಬಹಾನಹು ತಾಲ ಹೇಳಿದ್ದೇನು, ವಲಾ ತಹಿನು ವಲಾ ತಹಜನು ವಅಂತುಮುಲ್ಲಾಲೌನ ಇನ್ ಕುಂತುಮ್ ಮೂಮಿನೀನ್. ನಿಮಗೆ ಯಾರ ಹೆದರಿಕೆ ಬೇಡ, ಬಿಟ್ಬಿಡಿ, ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ. ನೀವಾಗಿದ್ದೀರಿ ಎಲ್ಲರಿಗಿಂತ ಮೇಲೆ ಇದ್ದವರು. ನಿಮಗೊಂದು ಷರ್ತಿದೆ, ಏನು? ಇಂಕುಂತು ಮೂಮಿನೀನ್, ನೀವು ನನ್ನನ್ನು ಮಾತ್ರ ವಿಶ್ವಾಸ ಬಿಡುವುದಾದರೆ ಮಾತ್ರ. ಆದರೆ ಈ ಹಜ್ಜಿಗೆ ಹೋಗುವವನಿಗೆ ತೌಹೀದಿನ ನಂತರ ಏನಾಗಬೇಕಾಗಿದೆ? ಅವನ ನಮಾಜನ್ನು ಏಕಾಗ್ರತೆಯೊಂದಿಗೆ ಪರಿಪೂರ್ಣತೆಯೊಂದಿಗೆ ಅವನು ನಮಾಜ್ ಮಾಡಬೇಕು. ಅಲ್ಲಾಹು ಸುಬ್ಹಾನಹು ವ ತಾಲಾ ಸೂರತ್ ಇಬ್ರಾಹಿಂನಲ್ಲಿ ಹೇಳ್ತಾನೆ, ಕುಲ್ಲಿ ಇಬಾದಿಯಲ್ಲದೀನ ಆಮನು ಯುಕೀಮು ಸಲಾತ್ ಅಲ್ವಾ, ಅವನ ಅಡಿಮೆಗಳಲ್ಲಿ ಅವನ ದಾಸರಲ್ಲಿ ಅಲ್ಲಾಹು ಸುಬ್ಹಾನಹು ವ ತಾಲಾ ಹೇಳ್ತಾನೆ, ನೀವು ನಮಾಜನ್ನು ನೆಲೆಗೊಳಿಸಿರಿ ಅಂತ. ಯಾಕೆ? ಇದು ಇಸ್ಲಾಮಿನ ಅರ್ಕಾನುಗಳಲ್ಲಿ ಒಂದು ಅರ್ಕಾನ್ ಆಗಿದೆ, ಹಜ್ಜಿನ ರೀತಿಯೇ ಒಂದು ಅರ್ಕಾನ್ ಆಗಿದೆ. ಈ ಹಜ್ಜು ಪರಿಪೂರ್ಣವಾಗಬೇಕಾದರೆ 5 ಅರ್ಕಾನುಗಳಲ್ಲಿ ಕೊನೆಯ ಹಜ್ಜು ಪರಿಪೂರ್ಣವಾಗಬೇಕಾದರೆ ಬಾಕಿರುವ 4 ಅರ್ಕಾನುಗಳು ಇದರಲ್ಲಿ ಏನಾಗಿದೆ? ಒಳಗೊಂಡಿದೆ. ಈ 4 ಅರ್ಕಾನುಗಳು ಇಲ್ಲದೆ ಅವನ ಹಜ್ಜು ಪರಿಪೂರ್ಣತೆಯಾಗುವುದಿಲ್ಲ, ಹಜ್ ಮಬ್ರೂರ್ ಆಗುವುದಿಲ್ಲ. ಹಜ್ ಮಬ್ರೂರ್ ಆಗದೇ ಇದ್ದರೆ ಅವನಿಗೆ ಸ್ವರ್ಗ ಸಿಗುವುದಿಲ್ಲ ಅಲ್ವಾ. ಹಜ್ಜಿಗೆ ಹೋಗಬೇಕಾದ್ರೆ ನಿಬಂಧನೆಗಳು ನಮ್ಮಲ್ಲಿ ಮುಂದೆ ಬಹಳಷ್ಟಿದೆ. ಅಲ್ಲಾಹು ಸುಬ್ಹಾನಹು ವ ತಾಲಾ ಹೇಳ್ತಾನೆ, ವಮಾ ಮನಅಹುಂ ಅನ್ ತುಕ್ಬಲ ಮಿನ್ಹುಂ ನಫಕಾತುಹುಂ ಇಲ್ಲಾ ಅನ್ನಹುಂ ಕಫರೂ ಬಿಲ್ಲಾಹಿ ವ ಬಿರಸೂಲಿಹಿ ವಲಾ ಯಅತೂನ ಸ್ವಲಾತ ಇಲ್ಲಾ ವಹುಂ ಕುಸಾಲಾ ವಲಾ ಯುನ್ಫಿಕೂನ ಇಲ್ಲಾ ವಹುಂ ಕಾರಿಹೂನ್. ಅಲ್ಲಾಹು ಸುಬ್ಹಾನಹು ವ ತಾಲಾ ಹೇಳ್ತಾನೆ, ಅವರು ಮಾಡಿದ ಖರ್ಚು ಅವರಿಂದ ಸ್ವೀಕೃತವಾಗದೇ ಇರುವುದಕ್ಕೆ ಕಾರಣವಿಷ್ಟೇ. ಯಾಕೆ ನಮ್ಮ ಇಬಾದತ್ತುಗಳು ಅಲ್ಲಾಹು ಸುಬ್ಹಾನಹು ವ ತಾಲಾ ಸ್ವೀಕರಿಸುವುದಿಲ್ಲ? ಅದನ್ನು ನಮಗೆ ಹೇಳಿಕೊಟ್ಟಿದ್ದಾನೆ ಅಲ್ಲಾಹು ಸುಬ್ಹಾನಹು ವ ತಾಲಾ. ಯಾಕೆ? ಅವರು ಅಲ್ಲಾಹ್ ಮತ್ತು ಅವನ ರಸೂಲರನ್ನು ಧಿಕ್ಕರಿಸುತ್ತಾರೆ, ಮಾತುಗಳಲ್ಲಿ, ಪ್ರವೃತ್ತಿಗಳಲ್ಲಿ, ಶರೀರದಲ್ಲಿ, ಹೃದಯಗಳಲ್ಲಿ, ಅವರ ಕರ್ಮ ಚಟುವಟಿಕೆಗಳಲ್ಲಿ. ಅಲ್ಲಾಹ್ ಸುಬ್ಹಾನಹು ವ ತಾಲಾ ಹೇಳ್ತಾರೆ, ಒಮಾ ಮನಅಹುಂ, ಯಾವುದೊಂದಾಗಿದೆ ಅವರ ಆರಾಧನೆಗಳನ್ನು ವಿರೋಧಿಸುವುದು ಅವರಿಗೆ ಅಲ್ಲಾಹನಿಗೆ ಮುಟ್ಟಿಸುವುದರಿಂದ, ಅದು ಏನಿಷ್ಟು? ಅಲ್ಲಾಹ್ ಸುಬ್ಹಾನಹು ವ ತಾಲಾ ಹೇಳ್ತಾನೆ ಕಾರಣವಿಷ್ಟೇ. ಏನು? ಅಲಾ ಅನ್ನಹುಂ ಕಫರೂ, ಅವರೇನು ಮಾಡಿದ್ದಾರೆ? ಅಲ್ಲಾಹು ಮತ್ತು ಅಲ್ಲಾಹನ ರಸೂಲರನ್ನು, ಬಿಲ್ಲಾಹಿ ವ ರಸೂಲಿಹಿ, ಅವರನ್ನು ಅವರು ಧಿಕ್ಕರಿಸಿದ್ದಾರೆ. ಅವರು ಧಿಕ್ಕರಿಸ್ತಾರೆ, ತೀರಾ ಅಲಸ್ಯದೊಂದಿಗೆ ನಮಾಜಿಗೆ ಬರುತ್ತಾರೆ. ನಮಾಜಿಗೆ ಬರುವಾಗ ಅವರಿಗೆ ಏನಿಲ್ಲ, ಒಂದು ಪರಿಪೂರ್ಣತೆ ಇಲ್ಲ. ನಮಾಜಿಗೆ ಬರುವಾಗ ನಾವೀಗ ಹೊರಗೆ ಹೋಗಲಿಕ್ಕೆ, ಮದುವೆಗೆ ಹೋಗಲಿಕ್ಕೆ, ಆಫೀಸ್ಗೆ ಹೋಗಲಿಕ್ಕೆ ಯಾವ ರೀತಿ ಸುಂದರವಾಗಿ ಟಸ್ಟಾಗಿ ಒಳ್ಳೆ ರೀತಿಯಲ್ಲಿ ಸ್ಪ್ರೇಗೆ ಹೊಡೆದು ಅದು ಇದು ಮಾಡಿ ಸಂಟಿಗಿಂಟು ಕೂಸಿ ಒಳ್ಳೆ ಡ್ರೆಸ್ಸಲ್ಲಿ ಹೋಗ್ತಾರೆ, ಮಸೀದಿಗೆ ಹೋಗುವಾಗ ಒಂದು ಹಳೆಯ ಮುಂಡು, ಒಂದು ಬನಿಯನ್ನು ಸಾಕಾಗ್ತದೆ. ಅಲ್ಲಾಹ್ ಸುಬ್ಹಾನಹು ವ ತಾಲಾ ಹೇಳ್ತಾನೆ, ಏನು? ವಲಾ ಯಅತೂನ ಸಲಾತ ಇಲ್ಲ ವಹುಂ ಕುಸಾಲ, ಒಂದು ಅಲಸ್ಯದೊಂದಿಗೆ ಅಲ್ಲದೆ ಅವರು ನಮಾಜಿಗೆ ಬರುವುದಿಲ್ಲ. ಧಿಕ್ಕರಿಸುವ ರೀತಿ ತೋರಿಸಿದ್ದು ಅಲ್ಲಾಹ್ ಸುಬ್ಹಾನಹು ವ ತಾಲಾ. ಧಿಕ್ಕರಿಸುವುದು ಅಂತ ಹೇಳಿದರೆ ಅಲ್ಲಾಹು ಹೇಳಿದ ಮಾತನ್ನು ಅಥವಾ ಅವರಿಗೆ ವಿರುದ್ಧವಾಗಿ ಅಲ್ಲ, ಧಿಕ್ಕರಿಸುವ ರೀತಿ ಅಲ್ಲಾಹು ತೋರಿಸಿದ್ದು. ವಹುಂ ಕುಸಾಲ ವಲಾ ಯುಂಫಿಕೂನ ಇಲ್ಲ ವಹುಂ ಕಾರಿಹೂನ್, ಅದು ಮಾತ್ರವಲ್ಲ, ತೀರಾ ಒಲ್ಲದ ಮನಸ್ಸಿನಿಂದ ಖರ್ಚು ಮಾಡ್ತಾರೆ. ಯಾರಾದರೂ ಬಂದು ಸದಕವೋ ದಾನವೋ ಕೇಳಿದರೆ ಅಥವಾ ಇವರು ದಾನ ಕೊಡುವುದಾದರೆ ಬಹಳಷ್ಟು ಕಷ್ಟದಿಂದ ಕೊಡ್ತಾರೆ. 100 ರೂಪಾಯಿ ಇದ್ದರೆ 1 ರೂಪಾಯಿಯ 50 ಪೈಸೆಯ 1 ರೂಪಾಯಿ ಕೊಡ್ತಾರೆ. ಯಾಕಂದರೆ ಕೊಟ್ಟೆ ಅಂತ ಒಂದು ಹೆಸರು, ಕೊಡಬೇಕಂತ ಇಲ್ಲ ಮನಸ್ಸಿನಲ್ಲಿ, ಕೊಡದೇ ಇದ್ದರೆ ಬ್ಯಾಕ್ ಇದ್ದವರು ಅವನು ಕೈ ಕೊಟ್ಟಿದ್ದಾನಿಲ್ಲ ಅಂತ ನೋಡ್ತಾರೆ. ಅದಕ್ಕೆ ಆ ರೀತಿಯಲ್ಲಿ ಅವರು ಕೊಡ್ತಾರೆ ಅಂತ. ಆದ್ದರಿಂದ ನಮ್ಮ ಮೇಲೆ ಫಲ್ ವಾಜಿಬು ಅಲಾ ಕುಲ್ಲಿ ಮುಸ್ಲಿಮಿನ್ ವ ಮುಸ್ಲಿಮತ್ತಿನ್ ಅಲ್ ಮುಹಾಫದತು ಅಲ ಸಲವಾತಿಲ್ ಖಮ್ಸ್ ವತಅಲಮು ಕೈಫಿಯತ್ತು ಸಲಾತುನ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಲಿ ಅಮ್ರಿಹಿ ಅಲೈಹಿ ಸಲಾತು ವಸಲಾಂ ಬಿದಾಲಿಕ ಫಿ ಕೌಲಿಹಿ ಸಲ್ಲು ಕಮಾ ರಅಯ್ತು ಮುನಿಯು ಸಲ್ಲಿ. ನಮಗೆ ಎಲ್ಲ ಮುಸ್ಲಿಂ ಮುಸಲ್ಮಾನರಿಗೆ ಕಡ್ಡಾಯವಾಗಿದೆ ಏನಂತ ಹೇಳಿದರೆ, ನಾವು ನಮಾಜನ್ನು ಉತ್ತಮ ರೀತಿಯಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿಕೊಟ್ಟ ರೀತಿಯಲ್ಲಿ ನಾವು ನಮಾಜನ್ನು ನಿರ್ವಹಿಸಬೇಕು. ಅಲ್ಲಾಹು ಸುಬ್ಹಾನಹು ವ ತಾಲಾ ಹೇಳಿದ್ದಾನೆ, ಕದ್ ಅಫ್ಲಹುಲ್ ಮುಮಿನೂನ್ ಅಲ್ಲದೀನ ಹುಂ ಫಿ ಸಲಾತಿಹಿಂ ಖಾಶಿಊನ್. ಅದೇ ರೀತಿ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬಹಳಷ್ಟು ರೀತಿಯ ನಮಾಜಿನ ಬಗ್ಗೆ ತಾಕೀದ್ ನಮಗೆ ಮಾಡಿಕೊಟ್ಟಿದ್ದಾರೆ. ಮತ್ತು ರಿಸ್ಕಿನ ಬಗ್ಗೆ ಬರ್ತದೆ, ಹಜ್ ಮಬ್ರೂರ್ ಮಾಡುವವರಿಗೆ ಸೂಕ್ಷಿಸಬೇಕಾದ ವಿಷಯ. ಇನ್ಶಾಅಲ್ಲಾ ಮುಂದಿನ ವಾರಗಳಲ್ಲಿ ನಾವು ಅದನ್ನು ಕಂಟಿನ್ಯೂ ಮಾಡೋಣ. ಅಲ್ಲಾಹು ಸುಬ್ಹಾನಹು ವ ತಾಲಾ ನಾವು ಹೇಳಿದ ಮತ್ತು ಕೇಳಿದ ವಿಷಯವನ್ನು ಒಂದು ಸ್ವಾಲಿಹಾದ ಅಮಲಾಗಿ ಸ್ವೀಕರಿಸಲಿ. ನಮಗೆ ಸ್ವಾಲಿಹಾದ ಅಮಲನ್ನು ಮಾಡಲು ಅಲ್ಲಾಹು ಸುಬ್ಹಾನಹು ವ ತಾಲಾ ತೌಫೀಕ್ ನೀಡಲಿ. ರಬ್ಬನ ಆತಿನ ಫಿದ್ದುನಿಯಾ ಹಸನ ವಫಿಲ್ ಆಖಿರತಿ ಹಸನತನ್ ವಕಿನ ಅದಾಬನ್ನಾರ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು.